ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಹುದ್ದೆಗಳ ಭರ್ತಿಗೆ ಕ್ರಮ, ಡಿಕೆ ಶಿವಕುಮಾರ್. ರಾಜ್ಯಾದ್ಯಂತ ನಾಳೆಯಿಂದ ಶಾಲೆಗಳ ಆರಂಭ, ಸಕಲ ಸಿದ್ಧತೆ. ನೂತನ ಸಂಸತ್ ಭವನ, ಸ್ವಾಭಿಮಾನದ ಪ್ರತೀಕ, ಪ್ರಧಾನಿ ಅಭಿಮತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಶ್ರೋತೃಗಳೇ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:50:30. ಕೃಷಿ ರಂಗ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ. ರೈತ ಬಾಂಧವರೇ, ಇವತ್ತಿನ ಪಶುರಂಗ ಕಾರ್ಯಕ್ರಮ ಇನ್ನೇನು ಕೆಲವೇ ಕ್ಷಣಗಳಲ್ಲಿ. ಪಶುರಂಗ, ಪಶು ವೈದ್ಯಕೀಯ ಸೇವೆಗಳ ಪರಿಚಯಾತ್ಮಕ ಸರಣಿ. ಪ್ರಾಯೋಜಕರು ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ, ಮೈಸೂರು ಜಿಲ್ಲೆ, ಕರ್ನಾಟಕ ಸರ್ಕಾರ. ರೈತ ಬಾಂಧವರೇ, ಇವತ್ತಿನ ಪಶುರಂಗ ಕಾರ್ಯಕ್ರಮದಲ್ಲಿ ಪ್ರಾಣಿ ಕಲ್ಯಾಣ ಮಂಡಳಿ ಕಾಯ್ದೆಗಳಲ್ಲಿ ಮುದ್ದು ಪ್ರಾಣಿಗಳ ಅಂಗಡಿ ಅಂದರೆ ಪೆಟ್ ಶಾಪ್ ನಿರ್ವಹಣೆ ನಿಯಮಗಳನ್ನು ಕುರಿತು ಹುಣಸೂರಿನ ಮುಖ್ಯ ಪಶುವೈದ್ಯಾಧಿಕಾರಿಗಳಾದ ಡಾಕ್ಟರ್ ಎಸ್ಎಂ ರುದ್ರಪ್ಪ ಅವರೊಂದಿಗೆ ಸಂದರ್ಶನವಿದೆ. ಪಶುರಂಗ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ. ಕೇಳುವರೆ, ಇಂದಿನ ಪಶುರಂಗ ಕಾರ್ಯಕ್ರಮದಲ್ಲಿ ಪ್ರಾಣಿ ಕಲ್ಯಾಣ ಮಂಡಳಿ ಕಾಯ್ದೆಗಳಲ್ಲಿ ಮುದ್ದು ಪ್ರಾಣಿಗಳ ಅಂಗಡಿ ಅಂದರೆ ಪೆಟ್ ಶಾಪ್ಸ್ ನಿರ್ವಹಣೆ ನಿಯಮಗಳ ಕುರಿತು ಹುಣಸೂರಿನ ಮುಖ್ಯ ಪಶುವೈದ್ಯಾಧಿಕಾರಿಯಾಗಿರುವ ಡಾಕ್ಟರ್ ರುದ್ರಪ್ಪ ಎಸ್ಎಂ ಇವರು ನಮ್ಮ ಜೊತೆಗಿದ್ದಾರೆ. ಇವರೊಂದಿಗೆ ಮಾತನಾಡ್ತಾ ಈ ಕುರಿತು ಇನ್ನೊಂದಿಷ್ಟು ತಿಳಿದುಕೊಳ್ಳೋಣ ಮಾಹಿತಿಗಳನ್ನ. ನಮಸ್ಕಾರ ರುದ್ರಪ್ಪ ಅವರಿಗೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಧನ್ಯವಾದಗಳು ಸರ್. ಸರಿ, ಈಗ ಪ್ರಾಣಿ ಕಲ್ಯಾಣ ಮಂಡಳಿ ಕಾಯ್ದೆಗಳು ಅಂದರೆ ಪೆಟ್ ಶಾಪ್ಸ್ ನಿರ್ವಹಣಾ ಕಾಯ್ದೆಗಳು, ಈ ನಿಯಮಗಳು ಬಂದಿದ್ದು ಯಾವ ದಿನಾಂಕದಿಂದ ಅಂತ ಹೇಳ್ತೀರಿ? ಸರ್, ಇದು ಪ್ರಾಣಿಗಳ ಮೇಲಿನ ಕ್ರೌರ್ಯ ತಡೆ ಕಾಯ್ದೆ 1960 ಸೆಕ್ಷನ್ 38 ಅಡಿಯಲ್ಲಿ ರಚನೆಯಾದಂಥ ಕಾಯ್ದೆ ಸರ್. ಇದು 19 December 2016 ಕಾಯ್ದೆ ಜಾರಿಗೊಳಿಸಿರುತ್ತೆ ಸರ್. ಆದರೆ ಪರಿಸರ, ಕಾಡು ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯದಿಂದ 2018 ಅಧಿಕೃತವಾಗಿ ಒಂದು ಕಾಯ್ದೆಯನ್ನು ಜಾರಿಗೆ ತರಲಾಗಿದೆ ಸರ್. ಇದು ಈಗ ಮುದ್ದು ಪ್ರಾಣಿಗಳು ಪೆಟ್ ಅನಿಮಲ್ಸ್ ಅಂತ ಯಾವ್ಯಾವುದನ್ನು ಕರೀತಾರೆ ಸರ್? ಮುದ್ದು ಪ್ರಾಣಿಗಳಲ್ಲಿ ಹಲವಾರು ಪ್ರಾಣಿಗಳು ಬರುತ್ತೆ ಸರ್. ಮೊದಲನೇದಾಗಿ ನಾಯಿ, ಬೆಕ್ಕು, ಮೊಲ, ಇಲೆ, ಪಕ್ಷಿಗಳು, ಮೀನುಗಳು, ಮೇನ್ ಆಗಿ ಮೀನುಗಳು ಸರ್. ಯಾಕೆ ಅಂತ ಅಂದರೆ ಕೆಲವರು ತಿಳ್ಕೊಂಡಿರ್ತಾರೆ ಸರ್, ಈ ಪೆಟ್ ಶಾಪ್ ಅಂದ ತಕ್ಷಣ ನಾಯಿ, ಬೆಕ್ಕು, ಮೊಲ, ಇಲೆ ಅಷ್ಟೇ ಅಂತ. ಆದರೆ ಮೀನುಗಳೂ ಇದರಲ್ಲಿ ಸೇರ್ಪಡೆ ಆಗಿರ್ತವೆ ಸರ್. ಮತ್ತು ಇಲಿಗಳು, ಅಕ್ವೇರಿಯಂ ಸಂಬಂಧಪಟ್ಟಂಥ ಎಲ್ಲ ಪ್ರಾಣಿ ಪಕ್ಷಿಗಳು ಈ ಮುದ್ದು ಪ್ರಾಣಿಗಳಲ್ಲಿ ಸೇರಿಕೊಳ್ತವೆ ಸರ್. ಈಗ ಇವುಗಳಿಗೆಲ್ಲ ಪ್ರೊಡಕ್ಷನ್ ಕೊಡೋದಕ್ಕೆ ಪ್ರಾಣಿ ಕಲ್ಯಾಣ ಸಂಸ್ಥೆ ಅಂತ ನಿರ್ವಹಣೆ ಆಗ್ತದೆ ಸರ್. ಪ್ರಾಣಿ ಕಲ್ಯಾಣ ಸಂಸ್ಥೆ ಅಂತ ಅಂದರೆ ಏನು ಅಂತ ಸರ್? ಇದು ಅನಿಮಲ್ ವೆಲ್ಫೇರ್ ಬೋರ್ಡ್ ಆಫ್ ಇಂಡಿಯಾ, ಅದರ ಅಡಿಯಲ್ಲಿ ನಮ್ಮ ರಾಜ್ಯದಲ್ಲಿ ಕರ್ನಾಟಕ ಅನಿಮಲ್ ವೆಲ್ಫೇರ್ ಬೋರ್ಡ್ ಇದೆ ಸರ್. ಇದರ ಅಡಿಯಲ್ಲಿ ಒಂದು ಪ್ರಾಣಿಗಳ ಸಂರಕ್ಷಣೆಗೋಸ್ಕರ ಒಂದು ಆರ್ಗನೈಜೇಷನ್ ಎಸ್ಟಾಬ್ಲಿಷ್ ಆಗಿದೆ ಸರ್. ಆ ಆರ್ಗನೈಜೇಷನ್ನೇ ಪ್ರಾಣಿ ಕಲ್ಯಾಣ ಮಂಡಳಿ ಸರ್. ನೋಂದಾಯಿಸ್ತಕ್ಕಂಥ ಪ್ರಾಣಿ ಆರ್ಗನೈಜೇಷನ್ನೇ ಪ್ರಾಣಿ ಕಲ್ಯಾಣ ಮಂಡಳಿಗಳು ಸರ್. ಈಗ ನೀವು ಹೇಳಿದ್ರಿ ಮುದ್ದು ಪ್ರಾಣಿಗಳನ್ನ ಸಾಕೋದ್ರ ಬಗ್ಗೆ ಏನೇನೆಲ್ಲ ಕಾಯ್ದೆಗಳಿದ್ದಾವೆ ಅಂತ ಹೇಳಿ ಸರ್. ಇನ್ನೂ ಮುಖ್ಯವಾಗಿ ಅಂತೇಳಿದ್ರೆ ಮುದ್ದು ಪ್ರಾಣಿಗಳನ್ನ ಮಾರಾಟದ ವ್ಯವಸ್ಥೆ ಕೂಡ ಇವತ್ತು ತುಂಬ ದೊಡ್ಡದಾಗಿ ನಡೀತಾ ಇದೆ. ಅದಕ್ಕಾಗಿ ಬ್ರೀಡಿಂಗ್ ಬೇಕಾಗತ್ತೆ, ಬ್ರೀಡಿಂಗ್ ಮಾಡಿಸುವಂತದ್ದು, ಅದನ್ನ ಇಟ್ಕೊಳ್ಳುವಂತದ್ದನ್ನು ಮಾರಾಟ ಮಾಡೋದಕ್ಕೆ, ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಉತ್ಪನ್ನ ಮಾಡುವಂತಹದ್ದು. ಈ ಬ್ರೀಡರ್ ಅಂದ್ರೆ ಯಾರು ಸರ್? ಇದರಲ್ಲಿ ಹೆಚ್ಚಿನದಾಗಿ ಪೆಟ್ ಶಾಪ್ ರೂಲ್ ಜೊತೆ ಇನ್ನೊಂದು ರೂಲ್ ಇದೆ ಸರ್, ಅದು ನಾಯಿಗಳ ಸಂತಾನೋತ್ಪತ್ತಿಯ ಅಂದರೆ ತಳಿಗಳ ಅಭಿವೃದ್ಧಿ, ಡಾಗ್ ಬ್ರೀಡಿಂಗ್ ರೂಲ್ ಅಂತಂದೇಳಿ, ಅದು 2016 ಕಾಯ್ದೆ ಜಾರಿಗೆ ಬಂದಿದೆ ಸರ್. ಈ ಬ್ರೀಡಲ್ಲಿ ಯಾವುದೇ ಒಂದು ನಿರ್ದಿಷ್ಟ ವ್ಯಕ್ತಿ ಸರ್, ನಿರ್ದಿಷ್ಟ ವ್ಯಕ್ತಿ ಅಥವಾ ಯಾವುದೇ ಒಂದು ಗುಂಪು ಈ ನಾಯಿಗಳ ಸಂತಾನೋತ್ಪತ್ತಿ ಹೆಚ್ಚಿಸಲು ಅಥವಾ ನಾಯಿಗಳ ಮರಿಗಳನ್ನು ಜನನ ಮಾಡಿಸಲು ಇನ್ವಾಲ್ವ್ ಆಗಿರ್ತಾರೋ ಅಂಥ ವ್ಯಕ್ತಿಗಳನ್ನು ಬ್ರೀಡರ್ ಅಂತ ನಾವು ಪರಿಗಣಿಸಬೇಕಾಗುತ್ತೆ ಸರ್. ಅಂದರೆ ಇಷ್ಟೇ ಪ್ರಮಾಣದಲ್ಲಿ ಬ್ರೀಡ್ ಮಾಡಬೇಕು ಅಂತ ಏನಾದರೂ ನಿಯಮ ಇದೆಯಾ? ಇಷ್ಟೇ ಪ್ರಮಾಣದಲ್ಲಿ ಅಂತ ಅಂದರೆ ಸರ್, ಈಗ ಒಂದು ನಾಯಿ ನಾವು ಏನಾದರೂ ಬ್ರೀಡ್ ಮಾಡಬೇಕು ಅಂತಂದರೆ ಅದಕ್ಕೆ ಕನಿಷ್ಠ 18 ಸರ್ ನಾಯಿ, ಆಮೇಲೆ 18-8 ಬ್ರೀಡಿಂಗ್ ಅಷ್ಟೇ ಮಾಡಬೇಕಾಗತ್ತೆ. 8 ಮೇಲ್ಪಟ್ಟು ಯಾವುದೇ ಥರದ ಬ್ರೀಡಿಂಗ್ ಮಾಡಬಾರ್ದು. ಆಮೇಲೆ ಅದರ ಒಂದು ನಾಯಿಯ ಜೀವಿತಾವಧಿಯಲ್ಲಿ, ಒಂದು ಜೀವಿತಾವಧಿಯಲ್ಲಿ 5 ಅಷ್ಟೇ ಅದು ಮರಿಗಳನ್ನು ಜನನಕ್ಕೆ ಅವಕಾಶ ಮಾಡಿಕೊಡಬೇಕು, 5 ಹೆಚ್ಚಾಗಿ ಮಾಡಬಾರದು. ಅವರ ಗಮನದಲ್ಲಿಟ್ಟುಕೊಂಡು ಅದರ ಜೀವಿತಾವಧಿಯಲ್ಲಿ 5 ಅಷ್ಟೇ ಅದಕ್ಕೆ ಅವಕಾಶ ಮಾಡಿಕೊಡಬೇಕು ಸರ್. ಇದನ್ನೆಲ್ಲ ಯಾರು ನೋಡ್ತಾ ಇರ್ತಾರೆ? ಈ ಪ್ರಾಣಿ ಕಲ್ಯಾಣ ಮಂಡಳಿ ಅಧಿಕೃತವಾಗಿ ಒಬ್ಬ ಇನ್ಸ್ಪೆಕ್ಟರ್ ಅಂತಂದೇಳಿ ಲೋಕಲ್ ಆಗಿ ಒಬ್ಬರನ್ನ ನೇಮಿಸಿರ್ತಾರೆ. ಈ ಇನ್ಸ್ಪೆಕ್ಟ್ರು ಏನ್ ಮಾಡ್ತಾನೆ, ಪರಿಶೀಲನೆ ಮಾಡ್ತಾನೆ ಈ ಡಾಗು ಅಥವಾ ಯಾವುದಾದ್ರೂ ಈ ಪಬ್ಲಿಕ್ ಸಾರ್ವಜನಿಕರು ದೂರದ ಮೇರೆಗೆ ಪ್ರಾಣಿ ಕಲ್ಯಾಣ ಮಂಡಳಿ ಆ ದೂರನ್ನು ಸ್ವೀಕರಿಸಿ ಅವರಿಗೆ ನಿರ್ದಿಷ್ಟವಾದ ಒಂದು ನಿರ್ದೇಶನ ಕೊಟ್ಟು ಇಂಥ ಒಂದು ಸ್ಥಳವನ್ನು ನೀವು ಪರಿಶೀಲನೆ ಮಾಡಬೇಕು, ಆ ಪರಿಶೀಲನೆಯಲ್ಲಿ ಏನೇನಾಗುತ್ತೆ ಅನ್ನೋದನ್ನೆಲ್ಲ ನೀವು ಪರಿಶೀಲನೆ ಮಾಡಿ ವರದಿ ಕೊಡಬೇಕು ಅಂತಂದೇಳಿ ಒಂದು ಒಬ್ಬ ವ್ಯಕ್ತಿಗೆ ನೇಮಿಸಿರ್ತಾರೆ. ಆಮೇಲೆ ಬಹಳ ಮುಖ್ಯವಾಗಿ ಇಲ್ಲಿ ಯಾವುದೇ ಪೆಟ್ ಶಾಪ್ ಒಂದು ಶಾಪಲ್ಲಿ ಆ ಲೋಕಲ್ ಸ್ಥಳೀಯವಾಗಿರ್ತಕ್ಕಂಥ ಪಶುವೈದ್ಯಾಧಿಕಾರಿಗಳ ಪಾತ್ರ ಬಹಳ ಮುಖ್ಯವಾಗಿರುತ್ತೆ. ಯಾಕೆ ಅಂತ ಅಂದರೆ ಒಂದು ಪ್ರಾಣಿಗೆ ಬೇಕಾದಂಥ ಆಹಾರ, ಅದಕ್ಕೆ ವಸತಿ ಸೌಕರ್ಯ, ಅದಕ್ಕೆ ಬೆಳಕು ಅಥವಾ ನೀರಿನ ಸೌಕರ್ಯ, ಅದಕ್ಕೆ ಜಾಗದ ಸೌಕರ್ಯ ಒಬ್ಬ ಪಶುವೈದ್ಯಾಧಿಕಾರಿಗಳಿಗೆ ಗೊತ್ತಿರುತ್ತೆ. ಏನಕ್ಕಪ್ಪ ಅಂತ ಅಂದರೆ ಒಂದು ಪ್ರಾಣಿಗೆ ನಿರ್ದಿಷ್ಟ ಒಂದು ಸ್ಥಳಾವಕಾಶವನ್ನು ಮಾಡಿಕೊಡಬೇಕಾಗತ್ತೆ ಸರ್. ಸೊ ಈ ಇನ್ಸ್ಪೆಕ್ಟರ್ ಜೊತೆಗೆ, ನೇಮಿಸಿದಂಥ ಇನ್ಸ್ಪೆಕ್ಟರ್ ಜೊತೆಗೆ ಸ್ಥಳೀಯವಾಗಿರ್ತಕ್ಕಂಥ ಪಶುವೈದ್ಯಾಧಿಕಾರಿಗಳು ಆ ಒಂದು ಶಾಪನ್ನು ಪರಿಶೀಲನೆ ಮಾಡಿ ವರದಿಯನ್ನು ಅಧಿಕೃತವಾಗಿ ಮುಚ್ಚಿದ ಲಕೋಟೆಯಲ್ಲಿ ಒಂದು ರಾಜ್ಯ ಕಲ್ಯಾಣ ಮಂಡಳಿಗೆ ವರದಿಯನ್ನು ಸಲ್ಲಿಸಬೇಕಾಗುತ್ತೆ ಸರ್. ಇದು ಎಲ್ಲವಕ್ಕೂ ಅನ್ವಯ ಆಗುತ್ತೆ, ನಾಯಿ ಅಲ್ಲದೇನೆ ಎಲ್ಲ ಪ್ರಾಣಿಗಳಿಗೆ ಅನ್ವಯ ಆಯಿತು. ನಾಯಿ, ಬೆಕ್ಕು, ಇಲಿ, ಪಕ್ಷಿ, ಮೀನು, ಮೊಲ, ಪ್ರತಿಯೊಂದು ಗಿನ್ನಿ ಪಿಗ್ಗು, ಈ ಲ್ಯಾಬ್ ಅನಿಮಲ್ಸ್ ಅಂತ ಹೇಳ್ತೀವಿ ಸರ್, ಈ ಇತ್ತೀಚಿನ ದಿನಗಳಲ್ಲಿ ಅದು ಒಂದು ಟ್ರೆಂಡ್ ಆಗಿಬಿಟ್ಟಿದೆ. ಅಂದರೆ ಮೊಲಗಳನ್ನು ತಗೊಂಬರೋದು, ಮನೆಯಲ್ಲಿ ಬಿಟ್ಬಿಡೋದು, ಅದು ಕಿಚನ್ ಅಷ್ಟು ಬೀದಿ ಬೀದಿಗಳಲ್ಲಿ ಪೆಟ್ ಶಾಪ್ಗಳು ತೆರತಕ್ಕಂತೆ ಪ್ರತಿಯೊಂದು ಪ್ರಾಣಿಗಳಲ್ಲಿ ಅನ್ವಯಿಸುತ್ತೆ ಸರ್ ಈ ಒಂದು ನಿಯಮ. ಈಗ ನಾವು ಗಮನಿಸಿದಾಗೆ ನಾವು ಸಾಮಾನ್ಯ ಸಣ್ಣದ್ರಲ್ಲಿ ಕೇಳ್ತಾ ಇದ್ವಿ ಈ ಕಂತ್ರಿ ನಾಯಿ ಅಂತ ಕರಿತೀವಲ್ಲ ನಮ್ಮ ನಡುವೆ ಇರೋಂಥವು, ತುಂಬ ಯಾವುದೇ ಜಾತಿಯ ನಾಯಿ ಅಲ್ದೇನೆ. ಅದನ್ನು ಜಾತಿ ನಾಯಿ ಮಾಡೋದು ಹೇಗೆ ಅಂದರೆ ಬಾಲ ಕಟ್ ಮಾಡೋದು ಅಂತ, ಬಾಲ ಕಟ್ ಮಾಡಿಬಿಟ್ರೆ ಜಾತಿ ನಾಯಿ ಆಗುತ್ತೆ ಅಂತ ಒಂದು ಸಣ್ಣ ಇದೆಲ್ಲ ಮಾತುಕತೆ ನಮ್ಮ ನಡುವೆ ನಡೀತಾ ಇತ್ತು, ಹಾಗೂ ನಡೆದಿದೆ ಕೂಡ. ಈ ವಿರೂಪಗೊಳಿಸೋದು ಇದೆಯಲ್ಲ, ಹೀಗಂದರೆ ಏನು ಸರ್? ವಿರೂಪಗೊಳಿಕೆ ಅಂತ ಅಂದರೆ ನಾಯಿಯ ಒಂದು ಲಕ್ಷಣ, ನಾಯಿಯ ಲಕ್ಷಣವನ್ನು ಹೆಚ್ಚಿಸ್ಕೋಸ್ಕರ ಇಯರ್ ಕ್ರಾಪಿಂಗ್ ಅಂತ ಮಾಡ್ತಾರೆ. ಅಂದರೆ ಕಿವಿಯನ್ನು ಸರಿಪಡಿಸೋದು, ಕತ್ತರಿಸೋದು, ಬಾಲ ಕತ್ತರಿಸೋದು, ಮತ್ತು ಅದಕ್ಕೆ ಈ ಕಲರ್ ಚೆನ್ನಾಗಿ ಕಾಣಲಿ ಅಂತಂದು ಪೇಂಟಿಂಗ್ ಮಾಡೋದು, ಏರ್ ಕಲರಿಂಗ್. ಯಾವ ಥರ ಅಂತಂದರೆ ಮನುಷ್ಯರು ತಮ್ಮ ತಲೆಗೆ ಕಲರ್ ಕಲರ್ ವೆರೈಟಿ ಕಲರ್ ಹಾಕ್ತಾರಲ್ಲ, ಅದೇ ಥರ ನಾಯಿಗಳಲ್ಲಿ ಕಲರ್ ಹಾಕ್ಸೋದು ಆಕರ್ಷಣೆ ಆಗಲಿ ಅಂತ ಇದನ್ನೆಲ್ಲ ವಿರೂಪಗೊಳಿಸೋಕೆ ಆಗುತ್ತೆ ಸರ್. ಆಮೇಲೆ ಇನ್ನೊಂದು ಏನಂತಂದರೆ ಒಂದು ಜಾತಿಯ ನಾಯಿ ಇನ್ನೊಂದು ಜಾತಿಯ ಅಂದರೆ ಈ ಸಣ್ಣ ನಾಯಿ ದೊಡ್ಡ ನಾಯಿ ಜೊತೆಗೆ ಚೆನ್ನಾಗಿ ಬರಲಿ ಅಂತಂದೇಳಿ ಬ್ರೀಡಿಂಗ್ ಮಾಡಿಸ್ತಾರೆ. ಅದನ್ನೆಲ್ಲ ವಿರೂಪಗೊಳಿಸೋಕೆ ಅಥವಾ ಯಾವುದಾದ್ರೂ ಒಂದು ಚುಚ್ಚುಮದ್ದು ನೀಡುವುದು ಅಗ್ರೆಸಿವ್ ಆಗೋಕ್ಕೆ, ಅಥವಾ ಅಗ್ರೆಸಿವ್ನೆಸ್ ಕಮ್ಮಿ ಆಗೋದಕ್ಕೋಸ್ಕರ ಚುಚ್ಚುಮದ್ದು ನೀಡುವುದು, ಅಥವಾ ಭಾಳ ಕಿರಿಸ್ತಾ ಇದ್ದರೆ ಅದ್ರ ಒಂದು ವಾಯ್ಸ್ ಬಾಕ್ಸನ್ನು ತೆಗೆಯುವುದು, ಇದನ್ನೆಲ್ಲ ವಿರೂಪಗೊಳಿಸೋಕೆ ಅಂತಂದೇಳಿ ನಾವು ಪರಿಗಣಿಸಲ್ಪಡ್ಬೇಕು. ಏನು ಪರಿಣಾಮಗಳಿರ್ತವೆ ಹೀಗೆಲ್ಲ ಮಾಡೋದ್ರಿಂದ ಸರ್? ಇದು ಪರಿಸರದ ನಿಯಮ ಏನಂತಂದರೆ ತನ್ನ ಪ್ರಾಣಿಗೆ ಒಂದೊಂದು ಭಾಗನು ಅದಕ್ಕೆ ಆದಂಥ ಒಂದು ಕೆಲಸಕ್ಕೆ ನಿರ್ವಹಣೆಗೆ ಕೊಟ್ಟಿರ್ತಾರೆ. ಈ ನಾಯಿ ಬಾಲ ಕಟ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಸರ್, ಯಾವುದಾದ್ರೂ ನೊಣ ಕೂತ್ಕೊಂಡ್ರೆ ಒಡೆದಂಗೆ ಆಗೋದು, ಆಮೇಲೆ ಈ ಎಸ್ಪೆಷಲಿ ಮೂತ್ರ ವಿಸರ್ಜನೆ ಮಲ ವಿಸರ್ಜನೆ ಮಾಡುತ್ತಲ್ಲ ಸರ್, ಮಲ ವಿಸರ್ಜನೆ ಆದ ನಂತರ ಯಾವುದೇ ಥರದ್ದು ಅದು ತೊಳೆಯೋದಕ್ಕೆ ಅದ್ರ ಕೈಲೇ ಸಾಧ್ಯ ಇರೋದಿಲ್ಲ. ಅದು ಏನು ಮಾಡುತ್ತೆ ಅಂತಂದರೆ ತನ್ನ ಬಾಲದಿಂದ ಅದನ್ನು ಸ್ವಚ್ಛತೆಗೊಳಿಸ್ಕೊಳುತ್ತೆ. ಇಲ್ಲ ಅದನ್ನು ಅದೇ ಥರ ಬಿಟ್ಟಿ ಅಂತಂದರೆ ಅದ್ರ ಮೇಲೆ ನೊಣ ಕೂತ್ಕೊಂಡು ಇನ್ಫೆಕ್ಷನ್ ಆಗಿ ಗಾಯ ಆಗೋ ಚಾನ್ಸಸ್ ಇರುತ್ತೆ ಸರ್. ಸೊ ಅದಕ್ಕೋಸ್ಕರ ಆಮೇಲೆ ಈ ಕಲರ್ ಡೈಯಿಂಗ್ ಮಾಡೋದ್ರಿಂದ ಏನಂತಂದರೆ ಕ್ಯಾನ್ಸರು, ಸ್ಕಿನ್ನು, ಚರ್ಮ ರೋಗಗಳು, ಲಕ್ಷಣಗಳು ಬರೋ ಚಾನ್ಸಸ್ ಇರುತ್ತೆ. ಅದರಿಂದ ಅದನ್ನೆಲ್ಲ ಮಾಡಬಾರ್ದು. ಆಮೇಲೆ ವಾಯ್ಸ್ ಬಾಕ್ಸ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ತನ್ನ ಒಂದು ನೈಜ ಪರಿಸರನ ಕಳ್ಕೊಂಡ್ಬಿಡುತ್ತೆ. ಅದು ಅಂದರೆ ಅದು ಏನಂತಂದರೆ ಈಗ ಒಂದು ಹೆಣ್ಣು ನಾಯಿ ತನ್ನ ಈಟಿ ಬಂದಾಗ ಅದು ಒಂದು ವಾಯ್ಸ್ ಕೊಡಬೇಕು, ಅಂದರೆ ನನಗೆ ಈ ಥರ ಬಂದಿದೆ, ಗಂಡು ನಾಯಿ ಬರಬೇಕು, ಆ ಥರ ಒಂದು ಪರಿಸರ ಅದರದ್ದು ಇದನ್ನು ಮಾಡಿದೆ. ಸೊ ಅದಕ್ಕೋಸ್ಕರ ಅವೆಲ್ಲ ನಿಂತು ಹೋಗುತ್ತೆ, ಅದರ ಮೇಲೆ ಆರೋಗ್ಯ ಪರಿಣಾಮ ಬೀರೋದು ಭಾಳ ಗಂಭೀರವಾಗಿ ನಾವು ಪರಿಗಣಿಸ್ಬೋದು ಸರ್. ಇದು ಈಗ ಪಕ್ಷಿಗಳಲ್ಲಿ ಪಕ್ಷಿಗಳು ಸಾಕೋದು ಇದೆಯಲ್ಲ, ಪೆಟ್ಟಾಗಿ ಸಾಕುವಂಥದ್ದು, ಅದರಲ್ಲಿ ಕೆಲವು ನಿಯಮಗಳು ಕೂಡ ಇರ್ತವೆ ಅಂತ ಅನ್ಸುತ್ತೆ ನನಗೆ. ಈಗ ಕಾಡು ಜಾತಿಯ ಹಕ್ಕಿಗಳನ್ನ ನಾವು ಸಾಕೋಕ್ಕಾಗೋದಿಲ್ಲ ಅಂತ, ಈಗ ವಾತಾವರಣದಲ್ಲಿ ಇರುವಂತಹ ನವಿಲಾಗ್ಲಿ ಅಥವಾ ಕೋಗಿಲೆ ಆಗಲಿ ಇಂಥ ಹಕ್ಕಿಗಳನ್ನ ನಾವು ಸಾಕೋಕ್ ಸಾಧ್ಯ ಇಲ್ಲ, ಅದಕ್ಕೆಲ್ಲ ನಿಯಮಗಳಿದಾವ? ಯಾವ ಥರ ನಿಯಮ ಇದೆ ಸರ್? ಅದರಲ್ಲಿ ಭಾರತ ಸರ್ಕಾರ ಒಂದು ಅಧಿಕೃತವಾಗಿ ಗೆಜೆಟ್ ನೋಟಿಫಿಕೇಶನ್ ಹೊರಡಿಸಿದೆ, ಅಂದರೆ ಶೆಡ್ಯೂಲ್ 1 ಅನಿಮಲ್ಸ್ ಅಂತಂದೇ. ಶೆಡ್ಯೂಲ್ 1 ಅನಿಮಲ್ಸ್ ಅಲ್ಲಿ ಈ ಅನಿಮಲ್ಸ್ ಅನ್ನ ಯಾವುದೇ ತರದ್ದು ಸಾಕಾಣಿಕೆ ಮಾಡುವಂತಿಲ್ಲ. ಆ ಶೆಡ್ಯೂಲ್ 1 ಅನಿಮಲ್ಸ್ ಅಲ್ಲಿ ಪಕ್ಷಿಗಳು ಎಲ್ಲ ಬರ್ತವೆ ಸರ್, ಯಾವ ಪಕ್ಷಿಗಳು ಯಾವ ಪ್ರಾಣಿ ಅಂತ ಪ್ರಾಣಿಗಳನ್ನು ಹೊರತುಪಡಿಸಿ ಸಾಕ್ಬೋದು ಸರ್. ಯಾವುದು ನವಿಲು ಕೂಡ ಸಾಕೊಳ್ಬಹುದು? ಅಲ್ಲ, ಅದು ಶೆಡ್ಯೂಲ್ ಒನ್ನಲ್ಲಿ ಲೀಸ್ಟ್ ಅಲ್ಲಿ ಇದೆ ಸರ್, ಸುಮಾರು ಹಲವಾರು ಲೀಸ್ಟ್ ಇದೆ ಸರ್. ನಾವು ಜಸ್ಟ್ ನಾವು ಗೂಗಲ್ ಅಲ್ಲಿ ಸರ್ಚ್ ಮಾಡಿಬಿಟ್ರೆ ಶೆಡ್ಯೂಲ್ 1 ಅನಿಮಲ್ಸ್ ಅಂಡ್ ಬರ್ಡ್ಸ್ ಆಫ್ ಇಂಡಿಯಾ ಅಂತಂದು ಹೇಳ್ಕೊಟ್ಬಿಟ್ರೆ ಸುಮಾರು ಲೀಸ್ಟ್ ಬರುತ್ತೆ ಸರ್. ಆ ಲೀಸ್ಟನ್ನು ಹೊರತುಪಡಿಸಿ ಬೇರೆ ಯಾವುದಾದ್ರು ಪ್ರಾಣಿಗಳನ್ನು ನೋಡಿ, ಕೆಲವು ಕಡೆ ನಾವು ನೋಡ್ತೀವಿ ಗೌಜಲ ಹಕ್ಕಿಗಳನ್ನ ಹಿಡ್ಕೊಂಡು ಹೋಗಿ ಅದ್ರಲ್ಲಿ ಅಂಕಾಯಿ ಕಿಂಕಾಯಿ ಎಲ್ಲ ಮಾಡಿಸ್ತಾರೆ, ಜೂಜೆಲ್ಲ ಆಡ್ತಾರೆ. ಇಂಥವನ್ನು ಕೂಡ ನಾವು ಸಾಕೋಂಗಿಲ್ಲ, ಇಟ್ಕೊಳ್ಳೋಗಿಲ್ಲ. ಇಲ್ಲ ಇಲ್ಲ, ನ್ಯಾಚುರಲ್ ಆಗಿರುವಂಥ ನಮ್ಮ ಸುತ್ತಮುತ್ತ ಇರುವಂಥ ಈ ಪಕ್ಷಿಗಳು ಅಂತೇಳಿದ್ರೆ ಅವು ನಮಗೆ ಬೇಕಾದಂಥ ಆಹಾರವನ್ನು ದಾಟಿಸ್ತಾ ಇರ್ತವೆ, ಬೆಳೆಯೋದಕ್ಕೆ ಅನುಕೂಲ ಮಾಡ್ತಾ ಇರ್ತವೆ. ಹಾಗಾಗಿ ಅಂಥ ಯಾವುದನ್ನು ಕೂಡ ಸಾಕೋದಕ್ಕೆ ಸಾಧ್ಯ ಇಲ್ಲ. ಕೆಲವೊಂದು ಸ್ಪೆಸಿಫಿಕ್ ಆಗಿ ಇಂಥವನ್ನೇ ಸಾಕಬೇಕು ಅಂತ ಇರುತ್ತೆ, ಕೆಲವು ಪುಟ್ಟ ಪುಟ್ಟ ಗಿಳಿಗಳು ಇಂಥವು, ಲವ್ ಬರ್ಡ್ಸ್ ಇಂಥವನ್ನು ಮಾತ್ರ ಸಾಕೋದಕ್ಕೆ ಸಾಕೋದಕ್ಕೆ ಅವಕಾಶ ಇದೆ. ಅಥವಾ ತೀತಾರ್ ಅಂತ ಕರಿತೇವಲ್ಲ, ಬುಷ್ಕೋಯಿಲ್ ಇಂಥವನ್ನೆಲ್ಲ ಸಾಕೋದಕ್ಕೆ ಸಾಧ್ಯ ಆಗಲ್ಲ. ಕೆಲವೊಂದೆಲ್ಲ ಕಡೆ ಎಲ್ಲ ಸಾಕಿ ಸಿಗಾಕೊಂಡು ಅದೆಲ್ಲ ಕೇಸ್ಗಳೆಲ್ಲ ಆಗಿದೆ. ಸರ್, ಇನ್ನೊಂದೀಗ ಸ್ಥಳೀಯ ಪ್ರಾಧಿಕಾರದ ಬಗ್ಗೆ ಹೇಳ್ತಾ ಇದ್ದೀವಿ ನೀವು, ಈ ಸ್ಥಳೀಯ ಪ್ರಾಧಿಕಾರ ಅಂದರೆ ಯಾವುದು, ಅದರ ನಿಯಮಗಳೇನು? ಸರ್, ಈ ಸ್ಥಳೀಯ ಪ್ರಾಧಿಕಾರ ಆ ನಿರ್ದಿಷ್ಟ ಸ್ಥಳದಲ್ಲಿ ಒಂದೊಂದು, ಈಗ ಉದಾಹರಣೆಗೆ ಸರ್, ಗ್ರಾಮ ಪಂಚಾಯತಿ ಬಂದಾಗೆ ಗ್ರಾಮ ಪಂಚಾಯತಿ ಸ್ಥಳೀಯ ಪ್ರಾಧಿಕಾರ ಆಗುತ್ತೆ ಸರ್. ನಗರಸಭೆ ಬಂದಾಗೆ ನಗರಸಭೆ ಸ್ಥಳೀಯ ಪ್ರಾಧಿಕಾರ ಆಗುತ್ತೆ. ಪಟ್ಟಣ ಪಂಚಾಯತಿ ಬಂದಾಗೆ ಪಟ್ಟಣ ಪಂಚಾಯತಿ ಸ್ಥಳೀಯ ಪ್ರಾಧಿಕಾರ ಆಗುತ್ತೆ. ಪುರಸಭೆ ಇದ್ದರೆ ಪುರಸಭೆ, ಮಹಾನಗರ ಪಾಲಿಕೆ ಇದ್ದರೆ ಮಹಾನಗರ ಪಾಲಿಕೆ, ನಗರ ಪಾಲಿಕೆ ಇದ್ದರೆ ನಗರ ಪಾಲಿಕೆ. ಇವನ್ನ ಸ್ಥಳೀಯ ಪ್ರಾಧಿಕಾರ ಅಂತಂದರೆ ಅಬ್ಸರ್ವ್ ಮಾಡ್ತಾರೆ, ಇದು ಮೇನು ಇವರು ಪರಿಶೀಲನೆ ಮಾಡೋದು ಸರ್. ಇದರದ್ದು ಜೊತೆಯಲ್ಲಿ 2001 ಪ್ರಾಣಿಗಳ ಮೇಲೆ ಕ್ರೌರ್ಯ ತಡೆ ಕಾಯ್ದೆ ಅಡಿಯಲ್ಲಿ 2001 ಸರ್, ಸೊಸೈಟಿ ಫಾರ್ ಪ್ರಿವೆನ್ಷನ್ ಆಫ್ ಕ್ರುಯಾಲಿಟಿ ಟು ಅನಿಮಲ್ಸ್ ಅಂದರೆ SPCA ಪ್ರತಿ ಜಿಲ್ಲೆಗೊಂದು ಒಂದು ರಚನೆಗೊಂಡಿದೆ ಸರ್. ಇದನ್ನು ಅದು ಸ್ಥಳೀಯ ಪ್ರಾಧಿಕಾರ ಅಂತಂದೇಳಿ ನಾವು ಪರಿಗಣಿಸಬೇಕಾಗುತ್ತೆ ಸರ್. ಈಗ ನೋಡಿ, ನೀವು ಯಾವ ಬೀದಿಲಿ ಹೋದ್ರೂ ಕೂಡ ಪೆಟ್ ಅನಿಮಲ್ ಒಂದು ಶಾಪ್ ಇದ್ದೇ ಇರುತ್ತೆ, ಸಾಮಾನ್ಯವಾಗಿ ಕಾಣ್ತೀವಿ ನಾವು. ಯಾರು ಬೇಕಾದರೂ ಈ ಅಂಗಡಿಗಳನ್ನ ತೆರೀಬಹುದಾ ಸರ್? ಯಾವುದೇ ವ್ಯಕ್ತಿ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಅಂದರೆ ಉದಾಹರಣೆಗೆ ಸರ್, ಯಾವುದೇ ಥರ ಈ ಕಾಡು ಪ್ರಾಣಿಗಳಲ್ಲಿ ಕೆಲವೊಂದು ವ್ಯಕ್ತಿಗಳು ಇನ್ವಾಲ್ವ್ ಆಗಿರ್ತಾರೆ ಸಾಕ್ಸೋದ್ರಲ್ಲಿ, ಅಂಥ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರೋದ ವ್ಯಕ್ತಿ 18 ತುಂಬಿರಬೇಕು ಆ ವ್ಯಕ್ತಿಗೆ. ಅಂಥವ್ರು ಯಾರು ಬೇಕಾದರೂ ತೆರೆಯಬಹುದು ಈ ಪ್ರಾಣಿ ಅಂಗಡಿಗಳು. ಭಾಳ ಮುಖ್ಯವಾಗಿ ಏನಪ್ಪ ಅಂತಂದರೆ, ಅವರು ಒಂದು ಮುದ್ದು ಪ್ರಾಣಿ ಅಂಗಡಿ ತೆರೆಯೋಕ್ಕಿಂತ ಮುಂಚೆ ಸ್ಥಳ ಭಾಳ ಮುಖ್ಯವಾಗಿರುತ್ತೆ ಸರ್. ಈ ಸ್ಥಳ ಏನಪ್ಪ ಅಂದರೆ ಮಾಂಸದ ಅಂಗಡಿ ಅಥವಾ ಸ್ಲಾಟರ್ ಹೌಸ್, ಇದರಿಂದ 100 ದೂರ ಇರಬೇಕು. ನಿಯಮ ಇದೆ Section 3 ಬರುತ್ತೆ ಸರ್. ಈ ನಿಯಮದ ಪ್ರಕಾರ 100 ದೂರದಲ್ಲಿರಬೇಕು. ಆಮೇಲೆ ಈ ಕೈಗಾರಿಕಾ ಪ್ರದೇಶದಲ್ಲಿ ಅತಿ ಹೆಚ್ಚಾಗಿ ಹೊಗೆ ಸೂಸುವಂಥ ಕೈಗಾರಿಕಾ ಪ್ರದೇಶ, ಕಲುಷಿತರ ಮತ್ತು ಹೆಚ್ಚು ಶಬ್ದ ಮಾಡ್ತಕ್ಕಂಥ ವಾತಾವರಣ, ಅದರಿಂದ ದೂರ ಇರಬೇಕಾಗತ್ತೆ ಸರ್. ಮತ್ತು ಭಾಳ ಮುಖ್ಯವಾಗಿ ಹೈವೇ ರಸ್ತೆಯಿಂದ ದೂರ ಇರಬೇಕಾಗತ್ತೆ. ಸೊ ಈ ಒಂದು ಸ್ಥಳ ಒಂದು ನಿಗದಿ ಮಾಡಿಸಿದ ನಂತರ ಅವ್ರು ಏನು ಮಾಡಬೇಕಂದ್ರೆ, ಒಂದು ಅಫಿಡವಿಟು 20 ಸ್ಟಾಂಪ್ ಪೇಪರಲ್ಲಿ ಒಂದು ಅಫಿಡವಿಟ್ ಅಪ್ಲಿಕೇಶನ್ ಕೊಡಬೇಕಾಗತ್ತೆ ಸರ್. ಇದರಲ್ಲಿ ಏನು ಅಂತಂತಂದರೆ, ನಾನು ಇಂಥ ವ್ಯಕ್ತಿ ಇಂಥ ಸ್ಥಳದಲ್ಲಿ ಇಂಥ ಹೆಸರಿನಲ್ಲಿ ಒಂದು ಅಂಗಡಿ ತೆರೆಯಲ್ಪಡುತ್ತೆ, ಲೈಸೆನ್ಸ್ ತಗೋಬೇಕಾಗುತ್ತೆ. ಲೈಸೆನ್ಸ್ ತಗೋಣಕ್ಕೆ ಮುಂಚೆಗೆ ಸರ್ ಅಪ್ಲಿಕೇಶನ್ ಕೊಡಬೇಕು. ಆ ಅಪ್ಲಿಕೇಶನ್ನು ಕೊಟ್ಬಿಟ್ಟು ಇದರ 20 ಸ್ಟಾಂಪ್ ಪೇಪರಲ್ಲಿ ಫಾರ್ಮ್ 1 ಅಂತ ಬರುತ್ತೆ. ಇದು ಕರ್ನಾಟಕ ಅನಿಮಲ್ ವೆಲ್ಫೇರ್ ಬೋರ್ಡ್ ವೆಬ್ಸೈಟಲ್ಲಿ ಫಾರ್ಮ್ 1 ಲಭ್ಯತೆ ಇದೆ ಸರ್. ಡೌನ್ಲೋಡ್ ಮಾಡ್ಕೊಂಬಿಟ್ಟು ಅದನ್ನು ಭರ್ತಿ ಮಾಡ್ಕೊಂಡು ಈ ಮೆಂಬರ್ ಸೆಕ್ರೆಟರಿ ಡಿಸ್ಟಿಕ್ ಎಸ್ ಪಿ ಸಿ ಎಗೆ ಒಂದು 5,000 ರೂಪಾಯಿ ಡಿ ಡಿ ತಗೊಂಡು ಈ ಅಪ್ಲಿಕೇಶನ್ನು ಫಾರ್ಮನ್ನು ಆಮೇಲೆ 5,000 ರೂಪಾಯಿ ಡಿ ಡಿ ಇದನ್ನು ನಮ್ಮ ಜಿಲ್ಲಾ ಉಪನಿರ್ದೇಶಕರ ಕಚೇರಿಗೆ ಸಲ್ಲಿಸಬೇಕಾಗತ್ತೆ ಸರ್. ಸಲ್ಲಿಸಿದ ನಂತರ ನಾವು ಫಾರ್ಮ್ 2 ಅಂದರೆ ಇಂಥ ಶಾಪು ಇದು ನೋಂದಾಯಿದೆ ಈ ಫಾರ್ಮ್ 2 ಕೊಟ್ಟ ನಂತರ ಆ ಫಾರ್ಮ್ 2 ನಗರಸಭೆ ಈ ಪ್ರಾಧಿಕಾರ ಸ್ಥಳೀಯ ಪ್ರಾಧಿಕಾರ ಕೇಳಿದೆ. ಆ ಸ್ಥಳೀಯ ಪ್ರಾಧಿಕಾರಕ್ಕೆ ಸಲ್ಲಿಸಿಬಿಟ್ಟು ಅಲ್ಲಿ ಟ್ರೇಡಿಂಗ್ ಲೈಸೆನ್ಸ್ ತಗೋಬೇಕು ಅವರು. ಆ ಟ್ರೇಡಿಂಗ್ ಲೈಸೆನ್ಸ್ ತಗೊಂಡ್ಬಿಟ್ಟು ಅವರು ಅಂಗಡಿಯನ್ನು ತೆರೆಯಬಹುದು ಸರ್. ಈಗ ನೋಂದಣಿ ಮಾಡಿಸಿದ ನಂತರ ಅದರ ಇನ್ಸ್ಪೆಕ್ಷನ್ ಮಾಡ್ತೀರಾ? ಖಂಡಿತ ಸರ್. ಇದರಲ್ಲಿ ಮುದ್ದು ಪ್ರಾಣಿಗಳ ಅಂಗಡಿ 3 ತಿಂಗಳ ಅವಧಿ ಇರುತ್ತೆ. 3 ತಿಂಗಳ ಅವಧಿಯಲ್ಲಿ ಈಗಾಗಲೇ ಹೇಳ್ದಂಗೆ ಇನ್ಸ್ಪೆಕ್ಟರು ಮತ್ತು ಲೋಕಲ್ ಪಶುವೈದ್ಯಾಧಿಕಾರಿ ಸ್ಥಳೀಯ ಪಶುವೈದ್ಯಾಧಿಕಾರಿಗಳು ಆ ಅಂಗಡಿಯನ್ನು ಪರಿಶೀಲನೆ ಮಾಡಬೇಕಾಗತ್ತೆ. ಅಲ್ಲಿ ಪಶುವೈದ್ಯಾಧಿಕಾರಿಗಳ ಪಾತ್ರ ಏನಪ್ಪ ಅಂತಂದರೆ ಯಾವುದೇ ಪ್ರಾಣಿಗೆ ಬೇಕಾದಂಥ ವಸತಿ ಸೌಕರ್ಯ, ಆಹಾರದ ಸೌಕರ್ಯ, ಆಮೇಲೆ ಜಾಗದ ಸೌಕರ್ಯ ಇವುಗಳನ್ನು ನಾವು ಭಾಳ ಮುಖ್ಯವಾಗಿ ಗಮನಿಸಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ಲು, 500 ಗ್ರಾಮದಿಂದ 4.5 ಕೆಜಿ ಇರತಕ್ಕಂಥ ನಾಯಿಗಳಿಗೆ 24 ಸ್ಕ್ವೇರ್ ಫೀಟಲ್ಲಿ 3 ನಾಯಿ ಮರಿಗಳನ್ನು ಇಡಬಹುದು. ಇದು ಒಂದು ಉದಾಹರಣೆ. ಇಂಥವು ಪ್ರತಿಯೊಂದು ಪ್ರಾಣಿಗೆ ಅದರೇ ಆದಂಥ ಒಂದು ಸ್ಥಳ ಇದೆ. ಸೊ ಅದನ್ನು ನಾವು ಪರಿಶೀಲನೆ ಮಾಡುವಾಗ ನಾವು ಅವರಿಗೆ ಹೇಳ್ಕೊಡ್ತೀವಿ. ಆಮೇಲೆ ಆ ಪರಿಶೀಲನೆ ಮಾಡುವಾಗ ಅವು ಸ್ವಚ್ಛತೆ ಭಾಳ ಮುಖ್ಯವಾಗಿರುತ್ತೆ. ಆ ಸ್ವಚ್ಛತೆಯನ್ನು ನೋಡಬೇಕು, ಗಾಳಿ ಬೆಳಕು. ಆಮೇಲೆ ಇನ್ನೊಂದು ಏನಂತ ಅಂದರೆ ಸರ್, ಈ ಒಂದೇ ಪಂಜರದಲ್ಲಿ ಬೇರೆ ಬೇರೆ ಜಾತಿಗಳ ಪಕ್ಷಿಗಳನ್ನು ಇಡ್ತಾರೆ, ಬೇರೆ ಬೇರೆ ಜಾತಿಗಳ ನಾಯಿಗಳನ್ನು ಇಡ್ತಾರೆ, ಆಮೇಲೆ ಬೇರೆ ಬೇರೆ ವಯಸ್ಸಿನ ನಾಯಿಗಳು ಪಕ್ಷಿಗಳು ಇಡ್ತಾರೆ. ಅದು ಯಾವುದಕ್ಕೂ ಇದರ ಅದು ಕಾನೂನು ನಿಯಮ ಬಾಹಿರ ಆ ಥರ ಇಟ್ಟಾಗೆ. ಆಮೇಲೆ ಒಂದು ಪಂಜರದ ಮೇಲೆ ಇನ್ನೊಂದು ಪಂಜರ ಇಡ್ತಾರೆ. ಒಂದು ಈ ಬೀದಿ ಹೆಚ್ಚಿನ ಸಣ್ಣ ಸಣ್ಣ ಬೀದಿಗಳಲ್ಲಿ ಒಂದು ಸಣ್ಣ ಸಣ್ಣ ಅಂಗಡಿಗಳನ್ನು ತೆರೆದಿರ್ತಾರೆ. ಅವರಿಗೆ ಒಂದು ಬಹಳ ಜಾಗ ಇರುವುದಿಲ್ಲ. ಅದಕ್ಕೆ ಏನು ಮಾಡ್ತಾರೆ, ಒಂದು ಪಂಜರದ ಮೇಲೆ ಇನ್ನೊಂದು ಪಂಜರ ಇಡ್ತಾರೆ. ಸೊ ಈ ಥರ ಪಂಜರವನ್ನು ನಾವು ಅದನ್ನು ಕಾನೂನು ನಿಯಮ ಬಾಹಿರ ಅಂತಂದು ಹೇಳಿ ಪರಿಗಣಿಸಬೇಕಾಗತ್ತೆ. ಈ ಪರಿಶೀಲನೆ ಮಾಡಿದ ನಂತರ ಸರ್, ಒಂದು ಇನ್ಸ್ಪೆಕ್ಟ್ರು ಆಮೇಲೆ ಸ್ಥಳೀಯ ಪಶುವೈದ್ಯಾಧಿಕಾರಿಗಳು ಒಂದು ವರದಿಯನ್ನು ಕರ್ನಾಟಕ ಪ್ರಾಣಿ ಕಲ್ಯಾಣ ಮಂಡಳಿಗೆ ಸಲ್ಲಿಸಬೇಕಾಗತ್ತೆ. ಆ ವರದಿಯನ್ನು ಸಲ್ಲಿಸಿದ ನಂತರ ಅದು ತೃಪ್ತಿಕರವಾಗಿದ್ದಲ್ಲಿ, ಅಂದರೆ ಅಲ್ಲಿರ್ತಕ್ಕಂಥ ಪಶುವೈದ್ಯಾಧಿಕಾರಿಗಳ ವರದಿ ಅವರಿಗೆ ಏನಾದರೂ ತಪ್ಪು ಕಂಡು ಬಂದಲ್ಲಿ ಅವರಿಗೆ ಒಂದು ಶೋಕಾಸ್ಟ್ ನೋಟಿಸ್ ಕೊಡಬೇಕಾಗತ್ತೆ. ಆ ಪ್ರಾಣಿಗಳ ಅಂಗಡಿ ಮಾಲೀಕರಿಗೆ ಒಂದು ಶೋಕಾಸ್ಟ್ ನೋಟಿಸ್ ಕೊಡಬೇಕಾಗತ್ತೆ. ಅವರು ಏನಪ್ಪ ಅಂದರೆ 15 ದಿನಗಳ ಒಳಗೆ ಅದಕ್ಕೆ ಉತ್ತರವನ್ನು ನೀಡಬೇಕಾಗತ್ತೆ. 15 ದಿನಗಳವರೆಗೆ ಕಾಲಾವಕಾಶ ಕೊಡುತ್ತೆ. ಅಲ್ಲಿ ಒಂದು ಮುನ್ನೆಚ್ಚರಿಕೆ ಅಂದರೆ ನಿಮ್ಮ ನೋಂದಣಿ ಯಾಕೆ ರದ್ದಿಸಬಾರದು ಒಂದು ಲಿಖಿತವಾಗಿ ಒಂದು ಇದನ್ನು ಶೋಕಾಸ್ಟ್ ನೋಟಿಸ್ ಕೊಡ್ತೀವಿ. ಅವರು 15 ದಿನಗಳ ನಂತರ ಏನಾದರೂ ಬಂದರೆ ಮತ್ತೆ 30 ದಿನಗಳವರೆಗೆ ಅವರು ನೋಟಿಸ್ ಇಶ್ಯೂ ಮಾಡಿದ್ಮೇಲೆ ಅವ್ರು ಯಾವುದೇ ಥರದ್ದು ಇದನ್ನು ಮಾಡಲಿಲ್ಲ ಅಂದರೆ ನಿಮ್ಮ ಒಂದು ನೋಂದಣಿಯನ್ನು ರದ್ದುಪಡಿಸಲಾಗಿದೆ, ನಿಮ್ಮಲ್ಲಿರ್ತಕ್ಕಂಥ ಪ್ರಾಣಿಗಳನ್ನು ನಾವು ಮುಟ್ಕೋಲು ಹಾಕೊಂಡಿದ್ದೀವಿ ಅಂತಂದೇಳಿ ಅವರಿಗೆ ಲಿಖಿತವಾಗಿ ವರದಿಯನ್ನು ಕೊಡಬೇಕಾಗತ್ತೆ ಪ್ರಾಣಿ ಮಾಲೀಕರು. ಆ ವರದಿ ಸ್ವೀಕರಿಸಿದ ನಂತರ ಆ ಮಾಲೀಕ 30 ದಿನಗಳ ಒಳಗೆ ಮೇಲ್ಮನವಿ ಸಲ್ಲಿಸಬಹುದು. ಮೇಲ್ಮನವಿ ಯಾರಿಗೆ ಸಲ್ಲಿಸಬೇಕಪ್ಪ ಅಂದರೆ ಕಾರ್ಯದರ್ಶಿಗಳು ಪಶುಸಂಗೋಪನೆ ಇಲಾಖೆ ಮೇಲ್ಮನವಿ ಸಲ್ಲಿಸಬಹುದು ಸರ್. ಈಗ ಅಕಸ್ಮಾತ್ ನೀವು ಇನ್ಸ್ಪೆಕ್ಟ್ ಮಾಡೋಕ್ಕೆ ಹೋಗ್ತೀರಿ ಅಂತ ಇಟ್ಕೊಳ್ಳಿ, ಅವಾಗೆಲ್ಲವೂ ನಿಯಮ ಪ್ರಕಾರ ಸರಿಯಾಗಿ ಇಟ್ಕೊಂಡಿರ್ತಾರೆ, ನೀವು ಆ ಕಡೆ ಹೋಗ್ತಾ ಇದ್ದಂಗೆ ಮತ್ತೆ ಅವ್ರಿಗೆ ಬೇಕಾದಂಗೆ ಮಾಡ್ಕೊಂಡ್ಬಿಡ್ತಾರೆ. ಇದನ್ನು ಪದೇ ಪದೇ ಇನ್ಸ್ಪೆಕ್ಟ್ ಮಾಡ್ತೀರಾ ಅಥವಾ ಇನ್ಫಾರ್ಮ್ ಮಾಡಿ ಇನ್ಸ್ಪೆಕ್ಟ್ ಮಾಡ್ತೀರಾ ಇದನ್ನೆಲ್ಲ? ಸರ್, ಯಾರಾದರೂ ಸಾರ್ವಜನಿಕ ದೂರಿನ ಅನ್ವಯ ನಾವು ಇನ್ಸ್ಪೆಕ್ಟ್ ಮಾಡ್ತೀವಿ, ಅಥವಾ ಪ್ರಾಣಿ ಕಲ್ಯಾಣ ಮಂಡಳಿಯಿಂದ ನೇಮಿಸ್ತಕ್ಕಂಥ ಇನ್ಸ್ಪೆಕ್ಟ್ರು ಅವರು ರೆಗ್ಯುಲರ್ ಆಗಿ ಅವರು ಇನ್ಸ್ಪೆಕ್ಷನ್ನು ಮಾಡ್ಬೋದು. ಅವ್ರಿಗೆ ಯಾವುದೇ ಥರ ಅಡ್ಡಿಪಡಿಸುವಂತಿಲ್ಲ ಸರ್, ಅವ್ರು ಯಾವಾಗ ಬೇಕಾದರೂ ವೀಕ್ಷಣೆ ಮಾಡ್ಬೋದು. ಇನ್ಫಾರ್ಮ್ ಮಾಡಿ ಹೋಗ್ತೀರಾ ಹೇಗೆ? ಇಲ್ಲ ಸರ್, ಸಡನ್ ಆಗಿ ಹೋಗ್ಬೇಕಾಗತ್ತೆ. ಬಹುಶಃ ಅವಾಗ ತಪ್ಪುಗಳು ಇಡ್ತಿರ್ತೇವೆ, ಗೊತ್ತಾಗುತ್ತೆ ಸರ್. ಈಗ ಪ್ರಾಣಿಗಳ ಮಾರಾಟ ಮಾಡಬೇಕು ಅಂದರೆ ಅವುಗಳ ವಯಸ್ಸನ್ನು ನಿರ್ಧಾರ ಮಾಡೋದು ಹೇಗೆ, ಹೇಗೆ ನಿರ್ಧಾರ ಮಾಡ್ತಾರೆ, ಹಿಸ್ಟ್ರಿ ಎಲ್ಲ ತೆಗೆದಿಟ್ಟಿರ್ತಾರೆ, ಅದೆಲ್ಲ ಚೆಕ್ ಮಾಡ್ತೀರಾ ಸರ್? ಪ್ರತಿ ಈಗ ಇದೇ ಇದರಲ್ಲಿ ನನಗೆ ಆಲ್ರೆಡಿ ಹೇಳ್ದಂಗೆ ಡಾಗ್ ಬ್ರೀಡಿಂಗ್ ರೂಲಲ್ಲಿ ಅವರು ಒಂದು ಡಾಗ್ ಬ್ರೀಡ್ ಮಾಡಿದ ನಂತರ ಅವರು ಪ್ರತಿಯೊಂದು ದಾಖಲಾತಿನ ನಿರ್ವಹಣೆ ಮಾಡಬೇಕು. ಅದರ ತಂದೆ ತಾಯಿ ಪ್ರತಿಯೊಂದು ನಿರ್ವಹಣೆ ಮಾಡಬೇಕು. ಆ ನಿರ್ವಹಣೆಯನ್ನು ಪೆಟ್ ಶಾಪು ಅಂಗಡಿಯಲ್ಲಿ ಇಟ್ಟುಕೊಂಡಿರಬೇಕು. ಎಸ್ಪೆಷಲಿ 8 ವಾರಗಳ ಮರಿ, ನಾಯಿ ಮರಿ, ಒಳಗಿರ್ತಕ್ಕಂಥ ಮರಿಗಳನ್ನು ಮಾರಾಟ ಮಾಡುವಂತಿಲ್ಲ. ಆಮೇಲೆ ಗರ್ಭಧರಿಸಿದ ಪ್ರಾಣಿಗಳನ್ನು ಮಾರಾಟ ಮಾಡುವಂತಿಲ್ಲ. ತಾಯಿ ಮಗು ಇರ್ತಕ್ಕಂಥ ಪ್ರಾಣಿಗಳನ್ನು ಮಾರಾಟ ಮಾಡುವಂತಿಲ್ಲ. ಆಮೇಲೆ ಈ 8 ವಾರದ ನಂತರ ಮಾರಾಟ ಮಾಡ್ಬೋದು. ಈ ಕೆಲವೊಂದು ಬಾರಿ ಏನಾಗುತ್ತೆ ಅಂತಂದರೆ 8 ವಾರಗಳ ನಂತರ ಮಾರಾಟ ಮಾಡ್ತಾ 6 ತಿಂಗಳಾದರೂ ಕೆಲವೊಂದು ನಾಯಿಗಳು ಮಾರಾಟವಾಗುವುದಿಲ್ಲ. ಸೊ ಅಂಥ ನಾಯಿಗಳನ್ನು ಕೆಲವೊಂದು ನಿಯಮಾನುಸಾರ ಅದನ್ನು ಮಾರಾಟ ಮಾಡ್ಬೋದು. ಹೆಂಗೆ ಅಂತ ಅಂದರೆ ಕ್ಯಾಸ್ಟ್ರೇಷನ್ ಮಾಡಬೇಕಾಗುತ್ತೆ ಸರ್ ಅಂಥ ನಾಯಿ ಅಂದರೆ ಅದರದ್ದು ಸಂತಾನೋತ್ಪತ್ತಿ ಶಸ್ತ್ರಚಿಕಿತ್ಸೆ ಮಾಡಿ ಅದಕ್ಕೆ ಲಸಿಕೆ ನೀಡಿ ಅದರ ಎಲ್ಲ ವಿವರವನ್ನು ನಮೂದಿಸಿಬಿಟ್ಟು ಅದನ್ನು ಮಾರಾಟ ಮಾಡ್ಬೋದು ಸರ್ ಇದು ನಾಯಿಗಳಲ್ಲಿ. ಈ ಪಕ್ಷಿಗಳಲ್ಲಿ ಹೆಂಗಪ್ಪ ಅಂತಂದರೆ ತನಗೆ ಒಂದು ಆರಾಟದ ಒಂದು ಚೈತನ್ಯ ಬರುವ ತನಕ ಮಾರಾಟ ಮಾಡುವಂತಿಲ್ಲ. ಇದನ್ನೆಲ್ಲ ನಿರ್ಧಾರ ಮಾಡೋದು ಯಾರು? ಪಶುವೈದ್ಯ ಅಧಿಕಾರಿಗಳು. ಅವ್ರ ಹತ್ರ ಹೋಗಿ ಇದನ್ನೆಲ್ಲ ಕೊಟ್ಟು ಅವರು ನಾವು ಪರಿಶೀಲನೆ ಹೋದಾಗ ಅದಕ್ಕೆ ಈ ಪ್ರತಿ ಅಂಗಡಿ ಮಾಲೀಕರು ಏನು ಮಾಡಬೇಕಪ್ಪ ಅಂದರೆ ಪ್ರತಿಯೊಂದು ನಾಯಿಗಳ ವಿವರಗಳು ಸರ್, ಪ್ರತಿಯೊಂದು ನಾಯಿಗಳ ವಿವರ, ಯಾವ ತಳಿ, ಎಷ್ಟು ವಯಸ್ಸು, ಯಾವ ದಿನಾಂಕದಿಂದ ಜನನವಾಗಿದೆ, ಯಾವ ಲಸಿಕೆ ನೀಡಿದೆ, ಪ್ರತಿಯೊಂದು ರೆಕಾರ್ಡ್ ಅವ್ರು ಮೇಂಟೈನ್ ಮಾಡಬೇಕು. ಅವ್ರಿಗೆ ಗೊತ್ತಿಲ್ಲ ಅಂತಂದರೆ ಒಂದು ಸರ್ಟಿಫಿಕೇಟನ್ನು ತಗೋಬೇಕು, ಇಂಥ ಪ್ರಾಣಿಗಳು ಇಂಥ ವಯಸ್ಸಾಗಿದೆ ಅಂತಂದೇಳಿ ಅದ್ರ ಮೇಲೆ ಅವ್ರು ಮಾರಾಟ ಮಾಡ್ಬೋದು. ಈಗ ಬೇರೆ ಬೇರೆ ತಳಿಯ ನಾಯಿಗಳನ್ನ ಬ್ರೀಡ್ ಮಾಡ್ತಾರಲ್ಲ, ಅದು ನಿಯಮವೋ ಅಥವಾ ನಿಯಮ ಬಾಹಿರಬಹುದು ಸರ್? ಬೇರೆ ಬೇರೆ ತಳಿಗಳನ್ನು ಬ್ರೀಡಿಂಗ್ ಮಾಡ್ಬೋದು, ಆದರೆ ಅದಕ್ಕೂ ಅವರು ರಿಜಿಸ್ಟ್ರೇಷನ್ ಮಾಡಬೇಕು. ಈ ಮುದ್ದು ಪ್ರಾಣಿಗಳ ಅಂಗಡಿ ಯಾವ ಥರ ನಾವು ನೋಂದಣಿ ಮಾಡಿಸ್ಬೇಕು ಅದೇ ಥರ ಬ್ರೀಡಿಂಗಿಗೂ ನೋಂದಣಿ ಮಾಡಿಸ್ಬೇಕು. ಅದರಲ್ಲಿ ಏನಪ್ಪ ಅಂತ ಅಂದರೆ ಫಾರ್ಮನ್ನು 20 ರೂಪಾಯಿ ಅಪ್ಡೇಟ್ ಮಾಡಿಸ್ಬಿಟ್ಟು ಅಪ್ಲಿಕೇಶನ್ ಫಾರ್ಮನ್ನು ತುಂಬಿಟ್ಟು 5,000 ರೂಪಾಯಿ DD ತೆಗೆಸ್ಬಿಟ್ಟು ಇದು ಮೆಂಬರ್ ಸೆಕ್ರೆಟರಿ ಕರ್ನಾಟಕ ಅನಿಮಲ್ ವೆಲ್ಫೇರ್ ಬೋರ್ಡ್ ಕರ್ನಾಟಕ ಹೆಬ್ಬಾಳ್ ಪಶುವೈದ್ಯಕೀಯ ಕಾಲೇಜಿಗೆ ಸಲ್ಲಿಸಬೇಕಾಗುತ್ತೆ ಸರ್. ಆ ನೋಂದಣಿ ಬಂದ ನಂತರ ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸಪ್ಪ ಅಂತಂದರೆ ಮುದ್ದು ಪ್ರಾಣಿಗಳ ಅಂಗಡಿಗಳಲ್ಲಿ 3 ಅವಧಿ ಇರುತ್ತೆ ಅಂದರೆ ಪರಿಶೀಲನೆ ಮಾಡೋಕ್ಕೆ. ಇಲ್ಲಿ ಆ ಥರ ಏನಿಲ್ಲ, ತಕ್ಷಣ ನಾವು ಹೋಗ್ಬಿಟ್ಟು ಪರಿಶೀಲನೆ ಮಾಡಬೇಕು, ವರದಿ ನೀಡಬೇಕು, ವರದಿ ನೀಡಿದ ನಂತರ ಅವರಿಗೆ ಫಾರ್ಮ್ 2 ಅಲ್ಲಿ ರಿಜಿಸ್ಟ್ರೇರ್ ಆಗಿದ್ದಾರೆ ಅಂತಂದೇಳಿ ಫಾರ್ಮ್ 2 ಕೊಡ್ತೀವಿ ಸರ್. ಅಥವಾ ಎಲ್ಲ ಮುದ್ದು ಪ್ರಾಣಿ ಅಂಗಡಿಗಳು ಕೂಡ ಇದೇ ನಿಯಮನ ಪಾಲಿಸ್ತಾ ಇರ್ತಾವ ಸರ್? ಇತ್ತೀಚಿನ ದಿನಗಳಲ್ಲಿ ಇದು ಆದರ್ಶದ ಮಾತು ಇಲ್ಲ, ಪ್ರತಿ ನಗರದಲ್ಲಿ ಬೀದಿಯಲ್ಲಿ ಒಂದೊಂದು ಅಂಗಡಿಗಳು ತೆಗೆದಿದ್ದಾವೆ, ಅವರಿಗೆ ಹೆಚ್ಚಿನದಾಗಿ ಮಾಹಿತಿ ಇರುವುದಿಲ್ಲ. ಅದಕ್ಕೆ ನಮ್ಮ ಪಶು ಸಂಗೋಪನಾ ಇಲಾಖೆ ಲಾಸ್ಟ್ 2 ಏನಂತ ಅಂದರೆ ನಮಗೆಲ್ಲ ಟ್ರೈನಿಂಗ್ ಕೊಟ್ಬಿಟ್ಟು ಅದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅಂತಂದೇಳಿ ನಮಗೆ ಅನ್ವಯಿಸಿ ಪ್ರತಿಯೊಬ್ಬ ಜಿಲ್ಲೆಗೂ ಒಬ್ಬ ನೋಡಲ್ ಅಧಿಕಾರಿಗಳನ್ನು ನೇಮಿಸಿಬಿಟ್ಟು ಅವರಿಗೆ ಒಂದು ಅಧಿಕಾರವನ್ನು ಕೊಟ್ಟಿದೆ. ಅಂದರೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು, ಅರಿವು ಮೂಡಿಸ್ಬೇಕು ಜನರಲ್ಲಿ. ಈ ಅರಿವು ಮೂಡಿಸೋ ಕಾರ್ಯಕ್ರಮದಲ್ಲಿ ನಾವು ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಪ್ರತಿಯೊಂದು ತಾಲೂಕಿನ ವಿವಿಧ ಇಲಾಖೆಗಳು, ನಗರಸಭೆ ಇದ್ದರೆ ನಗರಸಭೆ, RTO ಸಾರಿಗೆ ಇಲಾಖೆ, ಆಮೇಲೆ ನಮ್ಮ ಪಶುವೈದ್ಯಾಧಿಕಾರಿಗಳು, ಆಮೇಲೆ APMC ಅಧಿಕಾರಿಗಳಿಗೆ ನಾವು ಪ್ರತಿ ತಾಲೂಕಿನಲ್ಲಿ ನಾವು ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈಗಾಗಲೇ ಅದನ್ನು ಕಾರ್ಯಕ್ರಮ ಮುಗಿಸಿದ್ದೀವಿ ಸರ್ ಅರಿವು. ಆಮೇಲೆ ನಮ್ಮ ಪಶುವೈದ್ಯಾಧಿಕಾರಿಗಳು ಈಗ ತಮ್ಮ ತಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಶಾಲೆ ಮಕ್ಕಳಲ್ಲಿ ಅಥವಾ ಸಾರ್ವಜನಿಕರಲ್ಲಿ ಒಂದು ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಸರ್. ಈಗ ನಾವು ಗಮನಿಸಿದ ಹಾಗೆ ಈಗ ನೀವಾಗಲೇ ಹೇಳ್ತಾ ಇದ್ರಿ ಕೆಲವೊಂದು ಸರಿ ಮಾರಾಟ ಆಗೋದಿಲ್ಲ ಅಂತೇಳಿ, ಮಾರಾಟ ಆಗದೆ ಉಳಿಯುವಂಥ ಈ ನಾಯಿಗಳಾಗಲಿ ಅಥವಾ ಪ್ರಾಣಿಗಳಾಗಲಿ ಈ ವಯಸ್ಸಾದ ಪ್ರಾಣಿಗಳನ್ನ ಏನು ಮಾಡಬೇಕು ಅನಂತರ ಸರ್? ಅವರು ವಯಸ್ಸಾದ ಪ್ರಾಣಿಗಳನ್ನು ಕೆಲವರು ಮಾನವೀಯತೆಯಿಂದ ಅವರೇ ಇಟ್ಕೊಂಡು ಅದಕ್ಕೊಂದು ಪಶು ಆರೈಕೆ ಮಾಡ್ತಾರೆ. ಇಲ್ಲ, ಇನ್ನು ಕೆಲವರು ಏನು ಮಾಡ್ತಾರೆ ಅಂತ ಅಂದರೆ ಈ ಅನಿಮಲ್ ಶೆಲ್ಟರ್ ಇದೆ ಸರ್ ಕೆಲವೊಂದು ಕರುಣ ಅಂತಂದೇಳಿ ನಮ್ಮ ಬೆಂಗಳೂರಲ್ಲಿ, ಅಲ್ಲಿ ಅವರು ಅದನ್ನು ಕೊಟ್ಬಿಡ್ತಾರೆ ಸರ್. ಓಕೆ, ಈ ನೋಂದಣಿ ನವೀಕರಣ ಮಾಡೋದು ಹೇಗೆ ಇದರಲ್ಲೆಲ್ಲ ಸರ್? ನೋಂದಣಿ ಈಗಾಗಲೇ ಹೇಳ್ದಂಗೆ ಫಾರ್ಮ್ 1 ಡಿಸ್ಟಿಕ್ SPCA ಅಂದರೆ ನಮ್ಮ ಜಿಲ್ಲಾ ಉಪನಿರ್ದೇಶಕರಿಗೆ ಸಲ್ಲಿಸಬೇಕಾಗತ್ತೆ. ಅದರ ಒಂದು ಅವಧಿ 5 ಇರುತ್ತೆ ಸರ್. ಈ ಪೆಟ್ ಮುದ್ದು ಪ್ರಾಣಿಗಳ ಅಂಗಡಿ ಆ ಒಂದು ನೋಂದಣಿ ಅವಧಿ 5 ಅವರಿಗೆ ಇರ್ತದೆ. ಪ್ರತಿ 5 ಅವರು ಮರು ನವೀಕರಣ ಬರ್ತಾಯಿರಬೇಕು. ವಿಧಾನ ಸೇಮ್, 5,000 ರೂಪಾಯಿ DD ತೊಗೋಬೇಕು, ಫಾರ್ಮ್ 1 ತೊಗೋಬೇಕು, 20 ರೂಪಾಯಿ ಅಫಿಡವಿಟ್ ತೊಗೊಂಡ್ಬಿಟ್ಟು ಅದನ್ನು ನವೀಕರಿಸ್ತಾ ಇರಬೇಕು ಪ್ರತಿ 5 ಈ ಒಂದು ವೇಳೆ ನವೀಕರಣ ಮಾಡೋ ಹೊತ್ತಿನಲ್ಲೇ ಅದರ ಮಾಲೀಕ ಸತ್ತೋದ ಅಂತ ಹೇಳಿದ್ರೆ ಸರ್, ಆ ಕುಟುಂಬದವರವರಿಗೆ, ಆ ಕುಟುಂಬದಸ್ಥರಿಗೆ ಅದನ್ನು 3 ಕಾಲಾವಧಿಯವರೆಗೂ ಅದನ್ನು ನಡೆಸಲು ಅವಕಾಶವಿರುತ್ತೆ. ಆ 3 ಒಳಗಡೆಗೆ ಅವರು ಮರು ನವೀಕರಣ ಮಾಡಿಕೊಳ್ಳಲೇಬೇಕಾಗತ್ತೆ. ಯಾವ ಯಾವ ದಾಖಲಾತಿಗಳನ್ನ ಇಟ್ಟುಕೊಂಡು ನಿರ್ವಹಿಸಬೇಕಾಗತ್ತೆ ಸರ್? ಈಗಾಗಲೇ ಹೇಳ್ದಂಗೆ ಫಾರ್ಮ್ 1, ಫಾರ್ಮ್ 2, ಫಾರ್ಮ್ 3 ಅಂತ ಬರುತ್ತೆ. ಇಲ್ಲಿ ಯಾವ್ಯಾವ ತಳಿಗಳನ್ನು ನಾವು ಪ್ರದರ್ಶನ ಇಟ್ಟಿದ್ದೀವಿ ಅಥವಾ ಮಾರಾಟಕ್ಕೆ ಇಟ್ಟಿದ್ದೀವಿ ಅಂತ ಫಾರ್ಮ್ 3 ನಮೂದಿಸಿರಬೇಕಾಗತ್ತೆ ಸರ್. ಫಾರ್ಮ್ 4 ಏನಪ್ಪ ಅಂತ ಅಂದರೆ ಯಾವ ಪ್ರಾಣಿಗಳನ್ನು ಮಾರಾಟ ಮಾಡಿದೀವಿ ಅದು ರೆಸಿಪ್ಟ್, ಜನರಲ್ ರೆಸಿಪ್ಟ್ ಇದ್ದಂಗೆ ಯಾವ ಪ್ರಾಣಿಗಳನ್ನು ಮಾರಾಟ ಮಾಡಿದೀವಿ, ಯಾರಿಗೆ ಮಾರಾಟ ಮಾಡಿದ್ದೀವಿ ಅನ್ನೋದನ್ನು ಅದರ ವಿವರ ಫಾರ್ಮ್ 4 ಬರುತ್ತೆ. ಫಾರ್ಮ್ 3 ಏನು ಬರುತ್ತಪ್ಪ ಅಂತಂದರೆ ಆ ತಳಿಗಳ ಅಥವಾ ಮಾಲೀಕರ ಹೆಸರು, ವಿಳಾಸ, ಯಾವ್ಯಾವ ತಳಿ, ಯಾವ್ಯಾವ ಜಾತಿ ತಳಿ ಇಟ್ಟಿದ್ದೀವಿ ಅಂತಂದೇಳಿ ಫಾರ್ಮ್ 3 ನಮೂದಿಸಬೇಕಾಗತ್ತೆ ಸರ್. ಅದೇ ಥರ ಫಾರ್ಮ್ 5, 6, 7, 8 ಇದೆ ಸರ್. ಈ 6, 7 ಏನಪ್ಪ ಅಂತಂದರೆ ಯಾವುದಾದ್ರೂ ರೋಗದ್ರೇಕ ಕೊಂಡಿದ್ದರೆ, ಅದರ ರೋಗೋದ್ರೇಕ ಯಾವುದಾದ್ರು ಗೊಂಡಿದೆ ಅಂತಂದೇಳಿ ಅದರಲ್ಲಿ ನಮೂದಿಸಬೇಕಾಗತ್ತೆ. ಆಮೇಲೆ ಪ್ರಾಣಿ ಏನಾದರೂ ಸತ್ತಿದ್ರೆ ಆ ಪ್ರಾಣಿಗಳನ್ನು ಸತ್ತಿರೋದನ್ನು ಆ ಫಾರ್ಮಲ್ಲಿ ನಮೂದೇಶನ್ ಮಾಡಬೇಕಾಗತ್ತೆ. ಇದರ ಜೊತೆಯಲ್ಲಿ ಸ್ಥಳೀಯ ಪಶುವೈದ್ಯಾಧಿಕಾರಿಗಳಿಗೆ ಒಂದು ಮರಣೋತ್ತರ ಪರೀಕ್ಷೆ ವರದಿಯನ್ನು ಅದಕ್ಕೆ ಅಟ್ಯಾಚ್ ಮಾಡಿಬಿಟ್ಟು ದಾಖಲಾತಿಯನ್ನು ನಿರ್ವಹಿಸಬೇಕಾಗತ್ತೆ ಸರ್. ಈಗ ಮಾರಾಟ ಮಾಡಿದ ನಂತರ ಒಂದು ಉದಾಹರಣೆಗೆ ಒಂದು ನಾಯಿಯನ್ನು ನಾವು ಇನ್ನೊಬ್ಬರಿಗೆ ಮಾರಾಟ ಮಾಡಿದ್ವಿ, ಆ ಮಾರಾಟ ಮಾಡಿದ್ದ ನಾಯಿನೂ ಕೂಡ ಅದರ ಎಲ್ಲ ನಿರ್ವಹಣೆ ಕೂಡ ಇನ್ಸ್ಪೆಕ್ಟ್ ಮಾಡ್ತೀರ, ಅದನ್ನ ನಿಗಾ ವಹಿಸ್ತೀರ? ಇದು ಬಹಳ ಮುಖ್ಯವಾಗಿ ಈ ಸಮಸ್ಯೆ ಎಲ್ಲಿ ಕಾಡ್ತಾ ಇದೆ ಅಂತಂದ್ರೆ ಸರ್, ಬೆಂಗಳೂರಲ್ಲಿ. ಈಗೇನು ಮಾಡ್ತಾರೆ, ನಾನು ಒಬ್ಬ ಸಾಮಾನ್ಯ ಸಾರ್ವಜನಿಕನಾಗಿ ನಾನು ಒಂದು ನಾಯಿನ ತೆಗೆದುಕೊಂಡು ಹೋಗ್ತೀನಿ. ಆ ನಾಯಿ ತಗೊಂಡೋದ್ಮೇಲೆ ಏನು ಮಾಡುತ್ತೆ, ಭಾಳ ಕಿರ್ಚಾಡೋದು, ಕೂಗಾಡೋದು, ಅಥವಾ ನೀವು ಪಕ್ಕದ ಮನೆಯವರಾಗಿ ಅದರದ್ದು ನಿರ್ವಹಣೆ ಮಾಡ್ತಾಯಿದಾರೋ ಇಲ್ಲೋ ಅಂತಂದೇಳಿ ನೀವು ಗಮನಿಸಿಬಿಟ್ಟು ನೀವು ಒಂದು ದೂರನ್ನು ನೀಡಬಹುದು ಸರ್. ಅಂದ್ರೆ ಎಲ್ಲರೂ ಕೂಡ ನೋಡಿ ನೋಡಿ ಸಾರ್ವಜನಿಕರು ಅದನ್ನ ನೋಡ್ಬಿಟ್ಟು ದೂರನ್ನ ದಾಖಲಿಸಬಹುದು. ಯಾರಿಗೆ ದೂರನ್ನ ಕೊಡಬೇಕಾಗುತ್ತೆ ಸರ್? ಸ್ಥಳೀಯ ಪ್ರಾಧಿಕಾರಕ್ಕೆ, ಸ್ಥಳೀಯ ಪ್ರಾಧಿಕಾರಕ್ಕೆ ದೂರನ್ನ ದಾಖಲಿಸಬೇಕಾಗತ್ತೆ ಸರ್. ಆ ಸ್ಥಳೀಯ ಪ್ರಾಧಿಕಾರಗಳು ನಮಗೆ ನಿರ್ದೇಶನ ನೀಡ್ತಾರೆ ಅವರು. ಆಮೇಲೆ ಆ ನಿರ್ದೇಶನದ ಮೇರೆಗೆ ಈ ಇನ್ಸ್ಪೆಕ್ಟ್ರು ಆಮೇಲೆ ಆ ಏರಿಯಾದ ಸ್ಥಳೀಯ ಪಶುವೈದ್ಯಾಧಿಕಾರಿಗಳು ಹೋಗಿ ಇನ್ಸ್ಪೆಕ್ಟ್ ಮಾಡಿ ತಮ್ಮ. ನನ್ನ ಪ್ರಶ್ನೆ ಹಾಗಲ್ಲ, ಈಗ ಅದು ಮಾರಾಟ ಆದ ನಂತರ ಅದು ಸರಿಯಾಗಿದೆಯಾ, ಸರಿಯಾಗಿ ಸಾಕ್ತಾ ಇದ್ದಾರಾ ಅಂತೇಳಿ ಅದನ್ನ ಗಮನಿಸೋದಿಕ್ಕೆ ಏನಾದ್ರೂ ಈ ವ್ಯವಸ್ಥೆ ಇದೆಯಾ ಅಂತ? ವ್ಯವಸ್ಥೆ ಅಂತಂದ್ರೆ ಅಚಾನಕ್ ಆಗಿ ಇನ್ಸ್ಪೆಕ್ಟರ್ ವಿಸಿಟ್ ಮಾಡಬಹುದು. ಮಾಡಬಹುದು ಅಷ್ಟೇ. ಅಥವಾ ಸರಿಯಾಗಿ ಸಾಕ್ಲಿಲ್ಲ ಅಂತ ಹೇಳಿದ್ರೆ ಅದನ್ನ ಮೇಲೆ ಕ್ರಮ ತಗೋಬಹುದು ಸರ್. ಅದು ಏನಂತಂದ್ರೆ, ಪ್ರತಿ ಒಂದು ಮುದ್ದು ಪ್ರಾಣಿಗಳನ್ನು ಸಾಕುವಂತವ್ರು ಅದಕ್ಕೆ ಬೇಕಾದಂತ ಒಂದು ವಾತಾವರಣ ನಿರ್ಮಿಸಬೇಕಾಗತ್ತೆ. ಅದಕ್ಕೆ ಬೇಕಾದಂತ ಆಹಾರ, ನೀರು, ಆಮೇಲೆ ಬೆಳಕು, ಬಹಳ ಮುಖ್ಯವಾಗಿ ಅದಕ್ಕೆ ಬೇಕಾದಂತ ಜಾಗ, ಅದಕ್ಕೆ ಎಕ್ಸಸೈಸ್ ವ್ಯಾಯಾಮಕ್ಕೆ ಬೇಕಾದಂಥ ಜಾಗ, ಆಮೇಲೆ ಅದನ್ನು ಬೆಳಗ್ಗೆ ಸಂಜೆ ವ್ಯಾಯಾಮಕ್ಕೆ ಕರೆದುಕೊಂಡು ಹೋಗ್ತಾರೋ ಇಲ್ಲೋ ಇವನ್ನೆಲ್ಲ ನಾವು ಪರಿಗಣಿಸ್ಬೇಕು. ಇವ್ರು ಯಾವನು ಮಾಡಲಿಲ್ಲ ಅಂತಂದರೆ ಅಂಥ ಪ್ರಾಣಿಗಳನ್ನು ನಾವು ಮುಟ್ಕೊಳಕ್ಕೆಂಡು ಸ್ಥಳೀಯವಾಗಿರ್ತಕ್ಕಂಥ ಅನಿಮಲ್ ಶೆಲ್ಟರ್ಗೆ ನಾವು ಹ್ಯಾಂಡ್ ಓವರ್ ಮಾಡಬೇಕಾಗತ್ತೆ ಸರ್. ಭಾಳ ಒಳ್ಳೆಯ ಸರ್. ಈಗ ಸಾಮಾನ್ಯವಾಗಿ ಪ್ರಾಣಿಗಳಲ್ಲಿ, ಈ ಸಾಕು ಪ್ರಾಣಿಗಳಲ್ಲಿ, ಮುದ್ದು ಪ್ರಾಣಿಗಳಲ್ಲಿ ರೋಗೋದ್ರೇಕ ಕಂಡು ಬಂದರೆ ಏನು ಮಾಡಬೇಕು ಸರ್? ಅವರು ತಕ್ಷಣವಾಗಿ ಸ್ಥಳೀಯ ಪ್ರಾಧಿಕಾರಕ್ಕೆ ಅಥವಾ ಪಶುವೈದ್ಯಾಧಿಕಾರಿಗಳಿಗೆ ಗಮನಕ್ಕೆ ತರಬೇಕಾಗತ್ತೆ ಸರ್. ಇದು ಬಹಳ ಮುಖ್ಯವಾಗಿ ಅಕ್ಕಿ ಜ್ವರ ಸರ್, ಸಡನ್ ಆಗಿ ಬಂದು ಸತ್ತೋಗ್ತವೆ. ಸೊ ಇಂಥ ವಿಚಾರಗಳನ್ನು ಸ್ಥಳೀಯ ಪಶುವೈದ್ಯಾಧಿಕಾರಿಗಳಿಗೆ ಅಥವಾ ಸ್ಥಳೀಯ ಪ್ರಾಧಿಕಾರಕ್ಕೆ ತಕ್ಷಣ ವಿಷಯವನ್ನು ತಿಳಿಸಬೇಕಾಗತ್ತೆ. ಅವರು ವೀಕ್ಷಣೆ ಮಾಡಿಬಿಟ್ಟು ಯಾವ ಕ್ರಮ ತೆಗೆದುಕೊಳ್ಬೇಕು ಅಂತಂದೇಳಿ ಅವರು ಆ ಒಂದು ರೋಗ ಯಾವುದಂತ ಪರಿಗಣಿಸಿ ಅದಕ್ಕೆ ನಿಯಮಾನುಸಾರ ಅದನ್ನು ಇದನ್ನು ಮಾಡೋಕ್ಕೆ ವ್ಯವಸ್ಥೆ ಮಾಡ್ತಾರೆ ಸರ್. ಇನ್ನೊಂದು ಬಹಳ ಮುಖ್ಯವಾದ್ದು ನಾವು ಗಮನಿಸಿದಾಗೆ, ಈಗ ನಾವು ಅಲ್ಲಿಂದ ಈ ಪೆಟ್ ಅಂಗಡಿಯಿಂದ ನಾವು ತೊಗೊಂಬರ್ತೀವಿ ಅಂತ ಇಟ್ಕೊಳ್ಳಿ, ಮುದ್ದು ಪ್ರಾಣಿಗಳ ಅಂಗಡಿಯಿಂದ ನಾವು ಒಂದು ಪರ್ಚೇಸ್ ಮಾಡ್ಕೊಂಬರ್ತೀವಿ, ಅಥವಾ ನಾಯಿ ಅಂತಲೇ ಇಟ್ಕೊಳ್ಳಿ, ಯಾಕಂದ್ರೆ ನಮ್ಮ ಕಣ್ಣು ಮುಂದೆ ನಮ್ಮ ಸುತ್ತಮುತ್ತ ಮನುಷ್ಯರಿಗೆ ತುಂಬ ಅಟ್ಯಾಚ್ಮೆಂಟ್ ಇರೋವಂಥದ್ದು ನಾಯಿಗಳು, ಅದ್ರ ಬಗ್ಗೆ ನಾವು ಮಾತಾಡೋಣ. ತರ್ತೀವಿ ಅಂತ ಇಟ್ಕೊಳ್ಳಿ, ಇವರು ಮನೆಯಲ್ಲೇ ಬ್ರೀಡಿಂಗ್ ಆಗುತ್ತೆ, ಶುರುವಾಗುತ್ತೆ, ಆನಂತರ ಅದನ್ನು ನಿರ್ವಹಣೆ ಮಾಡೋದು ಯಾರು? ಅದಕ್ಕೆ ನಾನು ಈಗ ಇದಕ್ಕಿಂತ ಮುಂಚೆ ನಾನು ಒಂದು ಮಾತನ್ನು ತಮಗೆ ಹೇಳಿದೆ, ಯಾವುದೇ ವ್ಯಕ್ತಿ ಪ್ರಾಣಿಗಳ ಮಾರಾಟ ಮಾಡಿದ್ದ 6 ನಂತರ ಮಾರಾಟ ಮಾಡಿದರೆ ಅದನ್ನು ಕ್ಯಾಸ್ಟರ್ ಅಥವಾ ನ್ಯೂಟರ್ ಮಾಡಲೇಬೇಕು. ಅದರ ಸಂತಾನೋತ್ಪತ್ತಿ ಶಸ್ತ್ರಚಿಕಿತ್ಸಾರಣ ಮಾಡಲೇಬೇಕಾಗುತ್ತೆ. ಯಾವುದೇ ವ್ಯಕ್ತಿ ಅವನೇನಾದರೂ ಬ್ರೀಡಿಂಗ್ ಮಾಡಿದೆ ಅಂದರೆ ಅವರು ಕಂಪಲ್ಸರಿ ರಿಜಿಸ್ಟರ್ ಮಾಡ್ಕೊಂಡಿರಲೇಬೇಕು, ಕರ್ನಾಟಕ ಅನಿಮಲ್ ವೆಲ್ಫೇರ್ ಬೋರ್ಡಲ್ಲಿ ರಿಜಿಸ್ಟರ್ ಆಗಿರಲೇಬೇಕು. ಈಗ ನನ್ನ ಮನೇಲಿ ನಾಯಿದೆ, ಅದು ಬ್ರೀಡಿಂಗ್ ಆಗಿಬಿಡ್ತು, ಆ ಥರ ಯಾವುದೇ ಥರದ ಕಾರಣ ನೀಡುವಂತಿಲ್ಲ. ಆಮೇಲೆ ನಾನು ಈಗ ನನ್ನ ಮನೆಯಲ್ಲಿ ನಾಯಿ ಇದೆ 2 ಮರಿ ಆಗ್ತು, ನಾನು ನಿಮಗೆ ಗಿಫ್ಟ್ ಕೊಡ್ತೀನಿ ಅಂತಂದರೆ ಅದು ಕಾನೂನು ಬಾಹಿರ. ಅದಕ್ಕೆ 8 ಕಂಪ್ಲೀಟ್ ಆಗಿರಲೇಬೇಕು. ಅದು ಪ್ರತಿಯೊಂದು ಅದನ್ನು ನಿರ್ವಹಣೆ ಅಚ್ಚುಕಟ್ಟಾಗಿ ಮಾಡಲೇಬೇಕು. ಬ್ರೀಡಿಂಗ್ ಏನಾದರೂ ಮಾಡ್ತಾ ಇದ್ದರೆ ಅವ್ರು ಕರ್ನಾಟಕ ಅನಿಮಲ್ ವೆಲ್ಫೇರ್ ಬೋರ್ಡಲ್ಲಿ ರಿಜಿಸ್ಟರ್ ಆಗಿರಲೇಬೇಕು, ನೋಂದಣಿ ಆಗಿರಲೇಬೇಕು ಸರ್. ಬಹುಶಃ ಇದು ಎಲ್ಲ ಸಂದರ್ಭಗಳಲ್ಲೂ ಕೂಡ ಅನ್ವಯ ಆಗುತ್ತೆ ಅನ್ನೋದು ಕೂಡ ಡೌಟ್ ಇದೆ. ಏಕೆಂತ ಹೇಳಿದ್ರೆ ಮನೇಲಿದ್ದವರು ಯಾರು ಕೂಡ ನೋಂದಣಿ ಮಾಡಿಸ್ಕೊಳಕ್ಕೆ ಹೋಗೋದಿಲ್ಲ. 5,000 ಕೊಟ್ಟು ಯಾರು ನೋಂದಣಿ ಮಾಡ್ಕೊಂಡೆ? ಈಗ 20,000-25,000 ಕೊಟ್ಟು ನಾಯಿ ಮರಿ ತಂದಿರ್ತಾರೆ, 5,000 ಕೊಟ್ಟು ನೋಂದಣಿ ಮಾಡಿಸ್ಕೊಳ್ಳೋದಂತೂ ನನಗಂತೂ ಡೌಟು ಅಲ್ವಾ? ನಿಜ ಸರ್, ನೀವು ಹೇಳ್ತಾರದು ನಿಜ. ಯಾಕೆಂತಂದರೆ ಈ ಒಂದು ನಾಯಿ ತಳಿ ಸಂತಾನ ಆಗುತ್ತೆ ಅಂತಂದರೆ ಅದು ನೋಯಿಂಗ್ಲಿ ಅನ್ನೋಯಿಂಗ್ಲಿ ಆಮೇಲೆ ಅದು ಆ ಮಾಲೀಕನಿಗೆ ಗೊತ್ತು ಗೊತ್ತಿಲ್ಲದೇ ಆಗಬಹುದು. ಈಗ ಒಂದು ಗಂಡು ಒಂದು ಹೆಣ್ಣು ನಾಯಿ ಇರುತ್ತೆ, ಅವರೆಲ್ಲೋ ಮಾಲೀಕರು ಎಲ್ಲೋ ಇರ್ತಾರೆ, ಬಿಟ್ಟಿರ್ತಾರೆ ಆಟ ಆಡೋಕ್ಕೆ, ಆವಾಗ ಅದು ಇದು ಫಲ ಧರಿಸ್ಬೋದು, ಕ್ರಾಸಿಂಗ್ ಆಗ್ಬೋದು, ಅದು ಭಾಳ ಒಂದು ಸ್ವಲ್ಪ ಕಷ್ಟದ ಇದು ಸರ್. ಅದು ರಿಜಿಸ್ಟರ್ ಮಾಡ್ಕೊಂಡು ಆ ಥರ ಮಾಡೋದು ಭಾಳ ಕಷ್ಟ ಅಲ್ವಾ? ಅದನ್ನೆಲ್ಲ ಕೂಡ ನಿಗಾ ವಹಿಸೋದು ಕೂಡ ಭಾಳ ಭಾಳ ಕಷ್ಟ, ಭಾಳ ಕಷ್ಟ. ಈಗ ವರದಿಗಳು ಅಂತ ಹೇಳ್ತಾ ಇದ್ರಲ್ಲ, ಈ ವರದಿಗಳನ್ನ ಯಾರಿಗೆ ಸಲ್ಲಿಸ್ಬೇಕು ಮತ್ತು ಯಾವಾಗ ಸಲ್ಲಿಸ್ಬೇಕು ಸರ್? ಈ ಮುದ್ದು ಪ್ರಾಣಿಗಳ ಅಂಗಡಿ ಮಾಲೀಕರು ಪ್ರತಿ ವರ್ಷ ಅಂದರೆ ಡಿಸೆಂಬರಲ್ಲಿ ಕರ್ನಾಟಕ ಅನಿಮಲ್ ವೆಲ್ಫೇರ್ ಬೋರ್ಡ್ ಪ್ರತಿ ವರ್ಷ ಡಿಸೆಂಬರಲ್ಲಿ ವರದಿಯನ್ನು ಸಲ್ಲಿಸಬೇಕಾಗುತ್ತೆ. ಆ ವರದಿಯಲ್ಲಿ ಏನಪ್ಪ ಅಂತಂದರೆ, ನಾವು ಯಾವ ತಳಿಗಳನ್ನು ಕೊಂಡ್ಕೊಂಡಿದ್ವಿ, ಯಾವ ತಳಿಗಳನ್ನು ಮಾರಾಟ ಮಾಡಿದ್ದೀವಿ, ಎಷ್ಟು ಮಾರಾಟ ಮಾಡಿದ್ದೀವಿ, ಎಷ್ಟು ರೋಗೋದ್ರೇಕಾಗಿ ಸತ್ತು ಹೋಗಿದೆ, ಎಷ್ಟು ನಾಯಿಗಳು ಅಥವಾ ಎಷ್ಟು ಪ್ರಾಣಿಗಳು ಸಾಮಾನ್ಯವಾಗಿ ಸತ್ತು ಹೋಗಿದೆ, ಅದರಿಂದ ಎಷ್ಟು ಅಮೌಂಟ್ ಬಂದಿದೆ, ಎಷ್ಟು ಅಮೌಂಟ್ ನಾವು ಇದನ್ನು ಮಾಡಿದ್ದೀವಿ, ಪ್ರತಿಯೊಂದು ವರದಿಯನ್ನು ಪ್ರತಿ ವರ್ಷ ಡಿಸೆಂಬರ್ ತಿಂಗಳಲ್ಲಿ ವರದಿಯನ್ನು ಸಲ್ಲಿಸಬೇಕಾಗತ್ತೆ ಸರ್. ಒಂದು ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ, ಮೈಸೂರು ನಗರದಲ್ಲಿ ಭಾಳಷ್ಟು ಮುದ್ದು ಪ್ರಾಣಿಗಳ ಅಂಗಡಿಗಳಿದೆ. ಅವ್ರಿಗೆ ಗೊತ್ತಿದ್ದೋ ಗೊತ್ತಿಲ್ಲದೇ ಅಂಗಡಿಗಳನ್ನು ತೆರೆದು ಬಿಟ್ಟಿದ್ದಾರೆ. ಈಗೂ ಅವರಿಗೆ ಕಾಲಾವಕಾಶ ಇದೆ. ನಮ್ಮ ಒಂದು ಜಿಲ್ಲಾ ಉಪನಿರ್ದೇಶಕರ ಕಚೇರಿಗೆ ಹೋಗ್ಬಿಟ್ಟು ಫಾರ್ಮನ್ನು 5,000 ರೂಪಾಯಿ DD ತೆಗೆದುಕೊಂಡು 20 ರೂಪಾಯಿ ಸ್ಟಾಂಪ್ ಪೇಪರಲ್ಲಿ ಅಪ್ಡಿವೇಟ್ ಅಪ್ಲಿಕೇಶನ್ ಕೊಟ್ಬಿಟ್ಟು ನೋಂದಣಿ ಮಾಡಿಸ್ಕೊಳ್ಳೋದು, ಕಾನೂನುಬದ್ಧವಾಗಿ ನೋಂದಣಿ ಮಾಡಿಸ್ಕೊಳ್ಳೋದು ನಾನು ಅವರಲ್ಲಿ ಕೇಳಿಕೊಳ್ಳುತ್ತೇನೆ ಸರ್. ಬಹಳ ಒಳ್ಳೆಯದು ಸರ್. ಯಾಕೆಂತ ಹೇಳಿದ್ರೆ ಈ ಮುದ್ದು ಪ್ರಾಣಿಗಳು ಎಲ್ಲರಿಗೂ ಕೂಡ ಮನುಷ್ಯರಿಗೆ ಬಹಳ ಇಷ್ಟವಾಗಿರುವಂಥದ್ದು, ತುಂಬ ಹತ್ತಿರವಾಗಿರುವಂಥದ್ದು. ಆ ಕಾರಣಕ್ಕಾಗಿ ಮನುಷ್ಯರ ಸಂತೋಷ, ಮನಸ್ಸಂತೋಷಕ್ಕಾಗಿ ಈ ಮುದ್ದು ಪ್ರಾಣಿಗಳನ್ನ ನಾವು ಸಾಕೋತಾ ಇರ್ತೀವಿ ಅಲ್ವಾ? ಈ ಪ್ರಾಣಿ ಕಲ್ಯಾಣ ಮಂಡಳಿಯ ಈ ಕಾಯ್ದೆಗಳಲ್ಲಿ ಈ ಪೆಟ್ ಶಾಪ್ಸ್ ಅಂತ ಹೇಳಿದ್ರೆ ಈ ಮುದ್ದು ಪ್ರಾಣಿಗಳ ಅಂಗಡಿಗಳನ್ನ ನಿರ್ವಹಣೆ ಮತ್ತು ನಿಯಮಗಳು ಏನು ಅನ್ನೋದು ಈವರೆಗೂ ತಿಳಿಸ್ಕೊಟ್ರಿ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಪ್ರಾಣಿ ಕಲ್ಯಾಣ ಮಂಡಳಿ ಕಾಯ್ದೆಗಳಲ್ಲಿ ಮುದ್ದು ಪ್ರಾಣಿಗಳ ಅಂಗಡಿ ಅಂದರೆ ಪೆಟ್ ಶಾಪ್ ನಿರ್ವಹಣೆ ನಿಯಮಗಳನ್ನು ಕುರಿತು ಹುಣಸೂರಿನ ಮುಖ್ಯ ಪಶುವೈದ್ಯಾಧಿಕಾರಿಗಳಾದ ಡಾಕ್ಟರ್ SM ರುದ್ರಪ್ಪ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಪಶುರಂಗ ಪಶು ವೈದ್ಯಕೀಯ ಸೇವೆಗಳ ಪರಿಚಯಾತ್ಮಕ ಸರಣಿ ಕೇಳಿದಿರಿ. ಪ್ರಾಯೋಜಕರು ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ, ಮೈಸೂರು ಜಿಲ್ಲೆ, ಕರ್ನಾಟಕ ಸರ್ಕಾರ. ನೆರವು ಆರ್ ಲೋಕೇಶ್ವರಿ, ಪ್ರಸ್ತುತಿ ಜಿ ಶಾಂತಕುಮಾರ್. ಸಾರ್ವಜನಿಕರೇ ಗಮನಿಸಿ, May 20-5 ನನ್ನ ಲೈಫ್ ನನ್ನ ಸ್ವಚ್ಛ ನಗರ ಅಭಿಯಾನ ನಡೆಯುತ್ತಿದೆ. ನಿಮ್ಮ ಮನೆಯ ಹತ್ತಿರವೇ RRR ಕೇಂದ್ರ ತೆರೆಯಲಾಗಿದೆ. RRR ಅಂದರೆ ರೆಡ್ಯೂಸ್, ಕಸವನ್ನು ಕಡಿಮೆಗೊಳಿಸುವ, ರೀಯೂಸ್ ಮರುಬಳಕೆ ಮಾಡುವ, ರೀಸೈಕಲ್ ಪುನರ್ ಬಳಕೆ ಮಾಡುವ ವಸ್ತುಗಳನ್ನು ಸ್ವೀಕರಿಸುವ ಕೇಂದ್ರ. ನಿಮ್ಮ ಮನೆಯಲ್ಲಿರುವ ಬಳಸಿದ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್, ಆಟಿಕೆ ವಸ್ತು, ಹಳೆ ಬಟ್ಟೆ, ಪುಸ್ತಕ, ಪೇಪರ್, ಎಲೆಕ್ಟ್ರಾನಿಕ್ ವಸ್ತುಗಳನ್ನು RRR ಕೇಂದ್ರಕ್ಕೆ ನೀಡಬಹುದು. ಅಭಿಯಾನದಲ್ಲಿ ಭಾಗವಹಿಸುವವರನ್ನು ಪ್ರೋತ್ಸಾಹಿಸಲು ಪ್ರತಿಯೊಬ್ಬರೂ ನೀಡುವ ತ್ಯಾಜ್ಯದ ಬದಲಾಗಿ ಪರಿಸರ ಸ್ನೇಹಿ ಪೆನ್ನು, ಮರುಬಳಕೆ ಪುಸ್ತಕ, ಕಪ್ಪು ಚಿನ್ನ, ಕಾಂಪೋಸ್ಟ್, ಲೇಖನ ಸಾಮಗ್ರಿ, ಬಟ್ಟೆಯ ಕೈಚೀಲ ಜೊತೆಗೆ ಡಿಜಿಟಲ್ ಪ್ರಮಾಣ ಪತ್ರ ನೀಡಲಾಗುವುದು. ಇದರಿಂದ ನಿಮ್ಮ ಮನೆಯೂ ಸ್ವಚ್ಛವಾಗುತ್ತದೆ, ನಿಮ್ಮ ನಗರವೂ ಸ್ವಚ್ಛವಾಗುತ್ತದೆ. ಬನ್ನಿ, RRR ಅಭಿಯಾನದಲ್ಲಿ ಭಾಗವಹಿಸಿ ನಮ್ಮ ನಗರವನ್ನು ಸ್ವಚ್ಛಗೊಳಿಸೋಣ, ಮುಂದಿನ ಪೀಳಿಗೆಗೆ ಸ್ವಚ್ಛ ಪರಿಸರವನ್ನು ನಿರ್ಮಿಸೋಣ. ಪ್ರಕಟಣೆ ಕರ್ನಾಟಕ ಸರ್ಕಾರದ ಪೌರಾಡಳಿತ ನಿರ್ದೇಶನಾಲಯ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಂಕಲ್ಪ, ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅದುವೇ ಅಟಲ್ ಪಿಂಚಣಿ ಯೋಜನೆ. ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ. ಈ ಯೋಜನೆಯಲ್ಲಿ ಇದುವರೆಗೆ 5,20,000,000+ ಹೆಚ್ಚು ಜನ ತೊಡಗಿಸಿಕೊಂಡಿದ್ದಾರೆ. ನೀವು ಕೂಡ 18-40 ವರ್ಷ ವಯೋಮಾನದವರಾಗಿದ್ದರೆ ಮಾಸಿಕ ಅಟಲ್ ಪಿಂಚಣಿಯ ಜೊತೆಗೆ 3 ಖಚಿತ ಅನುಕೂಲಗಳ ಬಗ್ಗೆ ಮಾಹಿತಿಗಾಗಿ ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ. ಶ್ರೋತೃಗಳೇ ಬನ್ನಿ ಈಗ ಎರಡು ಪರಿಸರ ಗೀತೆಗಳನ್ನು ಕೇಳೋಣ. ಮೊದಲಿಗೆ ಅನುರಾಧ ಭಟ್ ಅವರ ಧ್ವನಿಯಲ್ಲಿರುವ ಒಂದು ಪರಿಸರ ಗೀತೆ. ಮತ್ತೊಂದು ಪರಿಸರ ಗೀತೆ ವೃಂದಗಾನದಲ್ಲಿ.